ಅನರ್ಹ ಫಲಾನುಭವಿಗಳು, ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕಾರ್ಯಕ್ರಮ ರೇಗಿಲೆ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಸೌಜನ್ಯ ಬಿಎ, ಸಹ ಉಪನ್ಯಾಸಕಿ, ಅನುವಂಶೀಯತೆ ಮತ್ತು ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ, ಶಿವಮೊಗ್ಗ. ಇಂದು ನಾವು ಬೆಂಡೆಯ ಪ್ರಾಮುಖ್ಯತೆ ಮತ್ತು ಅದರ ತಳಿಗಳು ಮತ್ತು ಅದರ ಬೇಸಾಯವನ್ನು ತಿಳಿಯೋಣ. ಬೆಂಡೆಯು ಪ್ರಮುಖ ತರಕಾರಿ ಬೆಳೆಯಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದೆ. ಇದು ಜೀವಸತ್ವ ಸಿ, ಅಯೋಡಿನ್ ಮತ್ತು ಸುಣ್ಣದ ಅಂಶವನ್ನು ಪೂರೈಸುತ್ತದೆ. ಇದನ್ನು ಗೋಂಬೋಬಿಂದಿ, ಹೆಂಗಸರ ಬೆರೆಗಳು ಅಂದರೆ ಲೇಡೀಸ್ ಫಿಂಗರ್ ಎಂದೆಲ್ಲ ಕರೆಯಲಾಗುತ್ತದೆ. ಬೆಂಡೆಕಾಯಿಗಳಲ್ಲಿ ವಿಟಮಿನ್ ಬಿ, ಕ್ಯಾಲ್ಸಿಯಂ, ಕಬ್ಬಿಣ ಹಾಗೂ ಪೊಟ್ಯಾಸಿಯಂಗಳು ಹೇರಳವಾಗಿರುತ್ತವೆ. ಬೆಂಡೆಕಾಯಿಯನ್ನು ಗ್ಯಾಸ್ಟ್ರಿಕ್, ಕಣ್ಣಿನ ಪೊರೆ, ಅಸ್ತಮಾ, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಯಶಸ್ವಿಯಾಗಿ ಬಳಸಿದ ಪುರಾವೆಗಳಿವೆ. ಅಲ್ಲದೆ ಉರಿಯೂತ ಮತ್ತು ಮಧುಮೇಹ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಈಗ ತಳಿಗಳನ್ನು ತಿಳಿಯೋಣ. ಮೊದಲನೆಯ ತಳಿ ಪೂಸಾ ಸವಾನಿ. ಈ ತಳಿಯು ಎಲ್ಲಾ ವಲಯಗಳಿಗೆ ಶಿಫಾರಸು ಮಾಡಲಾಗಿದ್ದು ಹಳದಿ ನಂಜು ರೋಗಕ್ಕೆ ಸ್ವಲ್ಪ ಮಟ್ಟಿಗೆ ನಿರೋಧಕ ಶಕ್ತಿ ಹೊಂದಿದೆ. ಎರಡನೆಯ ತಳಿ ಅರ್ಕ ಅಭಯ್. ಈ ತಳಿಯ ಗಿಡಗಳು ಎತ್ತರವಾಗಿ ಬೆಳೆಯುತ್ತವೆ ಹಾಗೂ ಕವಲು ರೆಂಬೆಗಳನ್ನು ಹೊಂದಿರುತ್ತವೆ. ತರಕಾರಿಯಾಗಿ ಉಪಯೋಗಿಸುವ ಹಂತದಲ್ಲಿ ಕಾಯಿಗಳು ಕಡು ಹಸಿರು ಬಣ್ಣದಿಂದ ಕೂಡಿದ್ದು ಉದ್ದವಾಗಿದ್ದು ಮೃದುವಾಗಿರುತ್ತವೆ. ಕಾಯಿಗಳು ಒಳ್ಳೆಯ ಶೇಖರಣಾ ಗುಣಮಟ್ಟವನ್ನು ಹೊಂದಿವೆ. ಈ ತಳಿಗೆ ಹಳದಿ ನಂಜು ರೋಗವನ್ನು ತಡೆದುಕೊಳ್ಳುವ ಶಕ್ತಿ ಇದೆ. ಈ ತಳಿಯ ಅವಧಿ 120-130 ದಿವಸಗಳು. ಇದು 1 ಹೆಕ್ಟೇರ್ಗೆ 18 ಟನ್ ಇಳುವರಿ ನೀಡುತ್ತದೆ. ಮೂರನೆಯದು ಅರ್ಕ ಅನಾಮಿಕ. ಈ ತಳಿಯೂ ಸಹ ಎತ್ತರವಾಗಿ ಬೆಳೆಯುತ್ತವೆ ಹಾಗೂ ಕವಲು ರೆಂಬೆಗಳನ್ನು ಹೊಂದಿರುತ್ತವೆ. ಈ ತಳಿಗೂ ಸಹ ಹಳದಿ ನಂಜು ರೋಗವನ್ನು ತಡೆದುಕೊಳ್ಳುವ ಶಕ್ತಿ ಇದೆ. ಈ ತಳಿಯ ಅವಧಿ 130-135 ದಿನಗಳು. ಇದು 1 ಹೆಕ್ಟೇರ್ಗೆ 20 ಟನ್ ಇಳುವರಿ ನೀಡುತ್ತದೆ. ನಾಲ್ಕನೆಯದು ಅರ್ಕ ನಿಖಿತ. ಇದು ಸಂಕರ್ಣ ತಳಿಯಾಗಿದ್ದು ಪ್ರತಿ ಹೆಕ್ಟೇರ್ಗೆ 21-24 ಟನ್ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿದೆ. ಬೆಳೆಯ ಅವಧಿ 120-135 ದಿವಸಗಳು. 45ನೇ ದಿನದಿಂದ ಕಾಯಿಗಳನ್ನು ಬೀಳಬಹುದಾಗಿದೆ. ಐದನೇ ತಳಿ ವೈಟ್ ವೆಲ್ವೆಟ್. ಅದರ ಇನ್ನೊಂದು ಹೆಸರು ಹಾಲು ಬೆಂಡೆ. ಇದು ಸ್ಥಳೀಯ ತಳಿಯಾಗಿದ್ದು ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯತೆ ಪಡೆದುಕೊಂಡಿದೆ. ಆರನೇ ತಳಿ ಪರ್ಬಾನಿ ಕ್ರಾಂತಿ. ಹಳದಿ ಎಲೆ ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವ ಈ ತಳಿಯು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಈ ತಳಿಯ ಕಾಯಿಗಳು ದಟ್ಟ ಹಸಿರಾಗಿದ್ದು 10-15 ಸೆಂಟಿಮೀಟರ್ ಉದ್ದವಿರುತ್ತದೆ. ಇದನ್ನು ಹೆಚ್ಚು ದಿನ ಇಡಬಹುದಾಗಿದ್ದು ಅಡುಗೆಗೆ ತುಂಬಾ ಯೋಗ್ಯವಾಗಿದೆ. ಇಳುವರಿ ಸಾಮರ್ಥ್ಯ ಪ್ರತಿ ಹೆಕ್ಟೇರ್ಗೆ 15 ಟನ್ಗಳು ಪಡೆಯಬಹುದು. ಬೆಂಡೆಯ ಬೇಸಾಯಕ್ಕೆ ಸೂಕ್ತವಾದದ್ದನ್ನು ತಿಳಿಯೋಣ. ಬೆಂಡೆಯನ್ನು ಬೆಳೆಯುವುದಕ್ಕೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಉತ್ತಮವಾದದ್ದು. ಬಿತ್ತನೆಯ ಕಾಲ ಒಣ ಮೈದಾನದ ಪ್ರದೇಶಗಳಲ್ಲಿ ಜೂನ್ ಜುಲೈ ಮತ್ತು ಜನವರಿ ಫೆಬ್ರವರಿ ಸೂಕ್ತವಾಗಿದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಜನವರಿ ಫೆಬ್ರವರಿ ಸೂಕ್ತ ಕಾಲ, ಕರಾವಳಿ ಪ್ರದೇಶದಲ್ಲಿ ಜೂನ್ ಜುಲೈ ಸೂಕ್ತ ಕಾಲ. ಬಿತ್ತನೆ ಬೀಜವನ್ನು 15 ತಾಸು ನೀರಿನಲ್ಲಿ ನೆನೆಸಿಡಬೇಕು. ಇದರಿಂದ ಬೀಜವು ಚೆನ್ನಾಗಿ ಮೊಳಕೆ ಬರಲು ಸೂಕ್ತವಾಗಿರುತ್ತದೆ. ಬೀಜವನ್ನು 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ನೀರಾವರಿ ಮತ್ತು ಅಂತರ ಬೇಸಾಯ. ಭೂಮಿ ಮತ್ತು ವಾತಾವರಣಕ್ಕನುಗುಣವಾಗಿ 5-7 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಬೆಳೆಯ ಪ್ರದೇಶ ಕಳೆಗಳಿಂದ ಮುಕ್ತವಾಗಿರುವಂತೆ ನೋಡಿಕೊಳ್ಳಬೇಕು. ಕೊಯ್ಲು ಮತ್ತು ಇಳುವರಿ. ಬಿತ್ತಿದ 40 ದಿವಸಗಳ ನಂತರ ಮೊದಲ ಬಾರಿ ಕೊಯ್ಲು ಮಾಡಬಹುದು. ಮುಂದೆ 6-8 ವಾರಗಳವರೆಗೆ ಇಳುವರಿ ನಿರೀಕ್ಷಿಸಬಹುದು. ಪ್ರತಿ ಹೆಕ್ಟೇರಿಗೆ 15-20 ಟನ್ ಇಳುವರಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ 9611936177. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇನ್ನು ಮುಂದೆ ಕೇಳೋಣ, ಭತ್ತ ಮೆಕ್ಕೆಜೋಳ ಹಾಗೂ ಅಡಿಕೆ ಕೃಷಿಯಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ದಾವಣಗೆರೆ ತಾಲೂಕು ಶಾಮನೂರಿನ ಕೃಷಿ ಸಲಹೆಗಾರ ನಾಗನಗೌಡ ಮಕಾಸಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ತಾಲೂಕಿನ ಶಾಮನೂರು ಗ್ರಾಮದ ಕೃಷಿ ಸಲಹೆಗಾರರಾದಂತಹ ನಾಗನಗೌಡ ಮಲ್ಕಾಜಿ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ಇವತ್ತು ನಮ್ಮ ಕೃಷಿಕರು ಕೃಷಿಯಲ್ಲಿ ಏನೆಲ್ಲ ಒಂದು ವಿಧಾನಗಳನ್ನ ಅಳವಡಿಸಿಕೊಂಡು ಕೃಷಿಯನ್ನ ಮಾಡಿದ್ರೆ ಸಾಕಷ್ಟು ಕೃಷಿಯಲ್ಲಿ ಆದಾಯ ಕಾಣಬಹುದು, ಇಳುವರಿ ಕಾಣಬಹುದು, ಜೊತೆಗೆ ಯಶಸ್ಸನ್ನು ಕಾಣಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಈ ಒಂದು ಕೃಷಿಯಲ್ಲಿ ಒಳ್ಳೆಯ ಒಂದು ಇಳುವರಿ ಪಡಿಬೇಕಂತಂದ್ರೆ ನಿಮ್ಮ ಸಲಹೆ ಏನಂತ ಹೇಳ್ತೀರಿ ಸರ್? ಈಗ ನಾವು ಈ ಭಾಗದಲ್ಲಿ ಬೆಳೀತಕ್ಕಂಥ ಮುಖ್ಯ ಬೆಳೆಗಳನ್ನ ಫೋಕಸ್ ಮಾಡೋಣ. ಈ ಭಾಗದಲ್ಲಿ ಬೆಳೀತಕ್ಕಂಥ ಮುಖ್ಯ ಬೆಳೆ ಅಂತಂದ್ರೆ ಒಂದು ಭತ್ತ, ಎರಡನೇದು ಮೆಕ್ಕೆಜೋಳ, ಮೂರನೇದು ಅಡಿಕೆ ಬೆಳೆ. ಈ ಮೂರು ಬೆಳೆಗಳಲ್ಲಿ ಒಂದಿಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಯಾಕಂದ್ರೆ ನಾನು ಹಲವಾರು ತೋಟಗಳಿಗೆ ಭೇಟಿ ಕೊಡ್ತಾ ಇರ್ತೀನಿ, ರೈತರಿಗೆ ಸಲಹೆ ಕೊಡ್ತಾ ಇರ್ತೀನಿ. ಆಗಿರ್ತಕ್ಕಂಥ ಬದಲಾವಣೆಯನ್ನು ನೋಡಿ ವರ್ಷಗಳಿಂದ ನನ್ನ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಭತ್ತದ ವಿಚಾರ ಮಾತಾಡೋಣಂತೆ. ಈಗ ಭತ್ತ ನಾಟಿ ಮಾಡ್ತಕ್ಕಂಥ ಸಮಯ ಬಂದಿದೆ, ಅದರಿಂದ ರೈತರು ಮಾಡಬೇಕಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಚಟುವಟಿಕೆಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದನೆಯದಾಗಿ, ನಾಟಿ ಸಮಯದಲ್ಲಿ ರೈತರೆಲ್ಲರೂ ಕೂಡ ಸಾಮಾನ್ಯವಾಗಿ 20-20-0-13 ಅಥವಾ DAP ಗೊಬ್ಬರ ಹಾಕ್ತಕ್ಕಂಥದ್ದು ರೂಢಿಯಲ್ಲಿದೆ. ಆದರೆ ನನ್ನ ಮನವಿ ಏನು ಅಂತಂದ್ರೆ, ಪ್ರಾರಂಭದಲ್ಲೂ ಕೂಡ ಅದರ ಜೊತೆಗೆ ಒಂದು 25 kg ಎಷ್ಟಾದರೂ ಪೊಟ್ಯಾಶ್ ಸೇರಿಸ್ರಿ ಅಂತಕ್ಕಂಥದ್ದು ಒಂದನೇ ಮನವಿ. ಇನ್ನು ಯಾರು ಒಳ್ಳೆ ಹೊಡೆದಿಲ್ಲೋ ಅಂಥವರು ಎಕರೆಗೆ ಒಂದು 2-3 ಚೀಲ ಜಿಪ್ಸಮ್ ಚೆಲ್ರಿ ಅಂತಕ್ಕಂಥದ್ದು ಎರಡನೇದು. ಇನ್ನು ಮೂರನೇ ಸಲಹೆ ಏನು ಅಂತಂದ್ರೆ, ನಾಟಿ ಮಾಡೋದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಲಘು ಪೋಷಕಾಂಶಗಳನ್ನು ಸೇರಿಸಬೇಕು. ನಮ್ಮ ರೈತರು ಇಲ್ಲಿವರೆಗೆ ಕೇವಲ ಜಿಂಕ್ ಅಷ್ಟನ್ನೇ ಸೇರಿಸ್ತಕ್ಕಂಥದ್ದು ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ. ಜಿಂಕ್ ಜೊತೆಗೆ ಇನ್ನೂ ಉಳಿದಂತ ಲಘು ಪೋಷಕಾಂಶಗಳಾದಂತಹ ಮ್ಯಾಂಗನೀಸ್ ಇರಬಹುದು, ಐರನ್ ಇರಬಹುದು, ಬೋರಾನ್ ಇರಬಹುದು, ಅಂದ್ರೆ 4 ಲಘು ಪೋಷಕಾಂಶಗಳನ್ನ ಒಳಗೊಂಡಿರತಕ್ಕಂತ ಮಿಶ್ರಣವನ್ನ ಪ್ರತಿ ಎಕರೆಗೆ 10 kg ಹಾಕೋದ್ರಿಂದ ಒಂದು ಸಮತೋಲನವಾದಂತಹ ಪೋಷಕಾಂಶಗಳನ್ನು ನಾವು ಪ್ರಾರಂಭದಲ್ಲಿ ಭತ್ತದ ಬೆಳೆಗೆ ಕೊಟ್ಟಂಗೆ ಆಗುತ್ತೆ. ಈಗ ನೀವ್ ಹೇಳಿದ್ರ ಅಂದ್ರೆ, ಈಗ ಭತ್ತ ನಾವು ನಾಟಿ ಮಾಡಬೇಕಾದ್ರೆ ಈಗ ಜಿಪ್ಸಮ್ ಕೊಡಬೇಕು, ಜಿಂಕ್ ಕೊಡಬೇಕು, ಅಂದ್ರೆ ಲಘು ಪೋಷಕಾಂಶಗಳನ್ನು ಕೊಡಬೇಕು ಅಂದ್ರೆ, ಈಗ ಯಾವ ಒಂದು ಜಮೀನಿನಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳ ಒಂದು ಕೊರತೆ ಇದೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆಯನ್ನ ಮಾಡಿಸಬೇಕಾಗತ್ತೆ. ಈ ಮಣ್ಣು ಪರೀಕ್ಷೆ ಬಗ್ಗೆ ಏನ್ ಹೇಳ್ತೀರ ನೀವು? ಮಣ್ಣು ಪರೀಕ್ಷೆ ಬೆಳೆಗಳಿಗೆ ಗೊಬ್ಬರ ಎಷ್ಟು ಕೊಡಬೇಕು ಅನ್ನೋದಕ್ಕೆ ಮೂಲ ಅದು. ಯಾಕಂದ್ರೆ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಮಟ್ಟವನ್ನ ತಿಳ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ಒಂದು ಉದಾಹರಣೆ ತಗೊಂತೀನಿ ನಾನು. ನಮ್ಮ ಭೂಮಿಯಲ್ಲಿ ಏನು ಪೊಟ್ಯಾಶ್ ಪ್ರಮಾಣ ಜಾಸ್ತಿ ಇದೆ ಅಂತ ಅನ್ಕೊಳ್ಳೋಣ. ರೈತರು ತಪ್ಪಾಗಿ ಏನ್ ಭಾವಿಸ್ತಾರೆ ಅಂದ್ರೆ, ನಮ್ಮ ಜಮೀನಿನಲ್ಲಿ ಪೊಟ್ಯಾಶ್ ಇದೆ, ನಾನು ಹಾಕೋದು ಬೇಡ ಅಂತ. ವೈಜ್ಞಾನಿಕವಾಗಿ ಆ ರೀತಿ ಆಗಲ್ಲ. ಪೊಟ್ಯಾಶ್ ಒಂದ್ ವೇಳೆ ಹೆಚ್ಚಿನ ಪ್ರಮಾಣದಲ್ಲಿದ್ರೆ, ನಾವು ಬೆಳೆಗೆ ಶಿಫಾರಸು ಮಾಡಿರ್ತಕ್ಕಂಥ ಪೊಟ್ಯಾಶ್ ಪ್ರಮಾಣದಲ್ಲಿ 25% ಕಡಿಮೆ ಮಾಡಿರಿ ಅಂತ ಮಾತ್ರ ವೈಜ್ಞಾನಿಕವಾಗಿ ಸಲಹೆ ಹೇಳುತ್ತೆ. ಆದ್ರಿಂದ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶ ಕೊಡೋದ್ರಿಂದ ಸಮತೋಲನವಾಗಿ ಪೋಷಕಾಂಶ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸಾಕಷ್ಟು ಈಗ ಭೂಮಿಯನ್ನೆಲ್ಲ ಸಿದ್ಧತೆ ಮಾಡಿಕೊಂಡ್ರು ಭತ್ತದ ನಾಟಿಗೆ. ಸಸಿಗಳ ನಾಟಿ ಅಂತಂದ್ರೆ ಸಾಕಷ್ಟು ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ತರಬೇಕಾಗುತ್ತೆ. ಆಗ ಬಿತ್ತನೆ ಬೀಜಗಳನ್ನ ಯಾವ ರೀತಿ ಅವರು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ, ಈಗ ಮುಂದೆ ಅವಕ್ಕೆ ರೋಗ ಬರಬಾರ್ದಂದ್ರೆ ಈಗೆಲ್ಲ ಬೀಜೋಪಚಾರ ಮಾಡಬೇಕಾಗುತ್ತೆ, ಈ ನಿಟ್ಟಿನಲ್ಲಿ ಇದರ ಬಗ್ಗೆ ಸಲಹೆ ಹೇಳಿ ಸರ್. ಒಂದನೇದಾಗಿ ಗುಣಮಟ್ಟದ ಬೀಜ ಅಂತ ಮಾತಾಡ್ತಾ ಇದೀವಿ. ಗುಣಮಟ್ಟದ ಬೀಜ ಅಂದ್ರೆ, ರೈತರು ಮೊದಲನೇ ಸಾರಿಗೆ ಸರ್ಟಿಫೈಡ್ ಬೀಜ ತಗೊಂಡ್ರೆ ತಾವಾಗಿನೇ ತಮ್ಮ ಜಮೀನಿನಲ್ಲಿ ಬೆಳೆದಿರತಕ್ಕಂಥದ್ದನ್ನ ಮತ್ತೆ ಕನಿಷ್ಠ 2 ಸಾರಿ ಆದ್ರೂ ಬಳಸಬಹುದು. ಯಾಕಂದ್ರೆ ಒಂದನೇ ಸಾರಿ ಸರ್ಟಿಫೈ ಆಗಿರೋದ್ದು, ಎರಡನೇ ಸಾರಿ ಟ್ರೂತ್ ಫುಲ್ ಲೇಬಲ್ ಅಂತ ಕರಿತೀವಿ, ಆ ಬೀಜನ ಅವರೇ ಬಳಸಬಹುದು. ಅದರಲ್ಲಿ ಒಂದ್ ವೇಳೆ ಬೆರಕಿಗಳೇನಾದ್ರೂ ಬಂದಿದ್ರೆ, ಅಂದ್ರೆ ಬೇರೆ ತಳಿಗಳ ಬೀಜಗಳು ಅಥವಾ ಎತ್ತರ ಇರತಕ್ಕಂಥದ್ದು, ಚಿಕ್ಕದಿರತಕ್ಕಂಥದ್ದು, ತೆನೆ ಬಿಡೋ ಟೈಮಲ್ಲಿ ಅದಕ್ಕಿಂತ ಮುಂಚಿತವಾಗಿ ಕೂಡ ಕಟ್ ಮಾಡಿಕೊಂಡು ಬೀಜಗಳನ್ನು ಸಪರೇಟ್ ಮಾಡಿಟ್ಕೊಂಡ್ರೆ ಮಾರ್ಕೆಟ್ ಮೇಲೆ ಅವಲಂಬನೆ ಆಗೋದು ತಪ್ಪುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಹಳ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಸಿಗೋ ಬೀಜನೇ ತರ್ತಾರೆ, ನಮಗೆ ಗೊತ್ತಿಲ್ಲ. ಅದೆಲ್ಲದೂ ಕೂಡ ಟ್ರೂತ್ ಫುಲ್ ಲೇಬಲ್ ಸೀಡ್ ಅಂತಾನೆ ಕರಿತೀವಿ. ಅಂದ್ರೆ ಈ ಸರ್ಟಿಫೈಡ್ ಸೀಡ್ ನಿಂದ ಬೆಳೆದಿರಂತಹ ಬೀಜನೇ ಆಗಿರುತ್ತೆ. ಸೊ ನಾವು ಒಂದ್ ವೇಳೆ ಸರ್ಟಿಫೈಡ್ ಸೀಡ್ ತಗೊಂಡು ಬೆಳೆದ್ರೆ ನಮ್ಮ ಜೊತೆಗೆ ಬೇರೆ ರೈತರಿಗೂ ಕೂಡ ನಾವು ನಮ್ಮೂರಲ್ಲೇ ಕೊಡಬಹುದು, ಅವ್ರಿಗೂ ಕೂಡ ಒಂದಿಷ್ಟು ಹಣ ಉಳಿಸಬಹುದು ಅಂತ. ಸೊ ಯಾವಾಗ ನಾವು ಗುಣಮಟ್ಟದ ಬೀಜ ತಗೊಂತೀವೋ ಅವಾಗ ಸಸಿ ಆರೋಗ್ಯ ಸಹಜವಾಗಿ ಚೆನ್ನಾಗಿರುತ್ತೆ, ಸರ್ಟಿಫೈಡ್ ಸೀಡ್ ಆಗಿದ್ದಲ್ಲಿ. ಸೊ ಅಂದ್ರೆ ಆ ಸಸಿ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಂದು ಬೀಜದ ಗುಣಮಟ್ಟ, ಎರಡನೇದು ನಾವು ಬೆಳೆಸ್ತಕ್ಕಂಥ ವಿಧಾನ. ಬೆಳೆಸ್ತಕ್ಕಂಥ ವಿಧಾನ ಅಂದ್ರೆ ಅದರಲ್ಲಿ ಸಸಿ ಮಡಿ ತಯಾರಿ ಇರುತ್ತೆ, ಆಮೇಲೆ ಸಸಿ ಮಡಿ ಕೊಡ್ತಕ್ಕಂಥ ಪೋಷಕಾಂಶ ಇರುತ್ತೆ, ನಾಟಿ ಮಾಡಿದ ತಕ್ಷಣ ಕೂಡ ಕೊಡ್ತಕ್ಕಂಥ ಪೋಷಕಾಂಶದ ಆಧಾರದ ಮೇಲೆ ಸಸಿ ಒಂದು ಗುಣಮಟ್ಟ ಅನ್ನೋದು ನಿರ್ಧಾರ ಆಗುತ್ತೆ. ಬೀಜೋಪಚಾರ ಅಂತಂದ್ರೆ ಈಗ ನಾವು ಭತ್ತದಲ್ಲಿ ಬೀಜೋಪಚಾರಕ್ಕೆ ಬಹಳಷ್ಟು ಸರಿ ಏನಾಗುತ್ತೆ, ಭತ್ತದ ಕವಚದ ಮೇಲೆ ಶಿಲೀಂಧ್ರ ರೋಗಾಣು ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ರಿಂದ ಭತ್ತದ ಬೀಜಕ್ಕೆ ರಾಸಾಯನಿಕವಾಗಿ ಮಾಡ್ತಕ್ಕಂಥ ರೈತರಾದ್ರೆ ಥೈರಮ್ ಆದ್ರೂ ಬಾಯಿಸ್ಟಿನ್ ಆದ್ರೂ ಅಥವಾ ಕಾರ್ಬಂಡೈಜಿಮ್ ಅಂತ ಏನ್ ಕರಿತೀವಿ ಅದನ್ನ ಬೀಜೋಪಚಾರಕ್ಕೆ ಬಳಸಬಹುದು. 2-3 ಗ್ರಾಮ್ ಒಂದು ಕೆಜಿ ಬೀಜಕ್ಕೆ, ಅಥವಾ ನಾವು ಜೈವಿಕ ಪದ್ಧತಿಯಲ್ಲಿ ಮಾಡ್ತೀವಿ ಅಂತಂದ್ರೆ ಅದೇ 5-10 ಗ್ರಾಂ ವರೆಗೂ ಕೂಡ ಟ್ರೈಕೋಡರ್ಮವನ್ನು ಬೀಜೋಪಚಾರಕ್ಕೆ ಬಳಸಬಹುದು. ಭತ್ತದ ಬೀಜಗಳಿಗೆ ಈ ರೀತಿ ಬೀಜೋಪಚಾರ ಮಾಡೋದ್ರಿಂದ ಏನು ಅನುಕೂಲ ಅಂತ ಹೇಳ್ತೀರ? ಈಗ ಭತ್ತದ ಬೀಜದ ಕವಚದ ಮೇಲೆ ಏನ್ ಶಿಲೀಂಧ್ರ ಇರುತ್ತೆ, ರೋಗಾಣು ಇರುತ್ತೋ ಅದನ್ನ ನಾವು ಸಾಯಿಸಿದಂಗಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಬರ್ತಕ್ಕಂಥ ಸಸಿಗಳು ರೋಗ ಮುಕ್ತವಾಗಿ ಬರೋದಕ್ಕೆ ಸಹಾಯ ಆಗುತ್ತೆ. ಅದರಿಂದ ಬೀಜೋಪಚಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸರ್, ಇದೆಲ್ಲದರ ಜೊತೆಗೆ ಈಗ ನಾವು ಸಾಕಷ್ಟು ಈಗ ನೋಡಿದೀವಿ, ನಾವು ಭತ್ತ ಬೆಳೆಯುವಂತ ಒಂದು ಪ್ರದೇಶಗಳಲ್ಲಿ ಅಂದ್ರೆ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾರೆ, ಅಂದ್ರೆ ಹೆಚ್ಚು ಹೆಚ್ಚು ಈ ಒಂದು ಕೊಟ್ಟಿಗೆ ಗೊಬ್ಬರ ಕೊಡೋಕೆ ನಿಮ್ಮ ಸಲಹೆ ಇಲ್ವಾ? ನೋಡಿ, ರೈತರಿಗೆ ನನ್ನ ಮನವಿ ಇಷ್ಟೇ, ಕೊಟ್ಟಿಗೆ ಗೊಬ್ಬರಕ್ಕೆ ಪರ್ಯಾಯ ಯಾವುದೂ ಇಲ್ಲವೇ ಇಲ್ಲ. ಈಗ ಏನಾಯ್ತು, ತೋಟ ಯಾವ ರೀತಿ ಜಾಸ್ತಿ ಆಗ್ತಾ ಇದೆ ಆ ರೀತಿ ಭತ್ತದ ಬೆಳೆಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಕೊಡೋದನ್ನ ರೈತರು ಕಡಿಮೆ ಮಾಡ್ತಾ ಇದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ಕೊಡೋದಕ್ಕೆ ಪ್ರಯತ್ನ ಪಡೋಣ. ಒಂದು ವೇಳೆ ನಮ್ಮಿಂದ ಕೊಡೋದಕ್ಕೆ ಆಗ್ತಾನೆ ಇಲ್ಲ ಅಂತಂದ್ರೆ ಕೊನೆಗೆ ಹಸಿರೆಲೆ ಗೊಬ್ಬರನಾದ್ರೂ ಬೆಳೆದು ಅದನ್ನ ನಾವು ಅಲ್ಲೇ ರೊಳ್ಳೆ ಹೊಡೆದು ಬಿಟ್ಟು ಭತ್ತ ನಾಟಿ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಯಾಕಂದ್ರೆ ನಮ್ಮ ಭೂಮಿಗೆ ಪೋಷಕಾಂಶಗಳ ಜೊತೆಗೆ ಸಾವಯವ ಗೊಬ್ಬರ ಅನ್ನೋದು ಏನಿದೆಯಲ್ಲ ಅದು ಬಹಳ ಮುಖ್ಯ. ಯಾಕಂದ್ರೆ ಜೀವಾಣುಗಳಿಗೆ ಆಹಾರ ಆಗ್ತಕ್ಕಂಥದ್ದೇ ಸಾವಯವ ಗೊಬ್ಬರ. ಸೊ ಆ ಸಾವಯವ ಗೊಬ್ಬರ ಕೊಡದೆ ಹೋದ್ರೆ ದಿನಗಳದಂತೆ ನಮ್ಮ ಜಮೀನು ನಿರ್ಜೀವಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಅದನ್ನ ತಡಿಬೇಕು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆಗೆ ಹಸಿರೆಲೆ ಗೊಬ್ಬರ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಭತ್ತದ ಗದ್ದೆಗಳಲ್ಲಿ ಅಂದ್ರೆ ಯಾವ ರೀತಿಯಾದಂತಹ ಒಂದು ಹಸಿರೆಲೆ ಗೊಬ್ಬರಗಳನ್ನ ನಾವು ಅಲ್ಲಿ ಬೆಳೆದು ಅಲ್ಲೇ ಒಂದು ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದು ಅಂತ ಹೇಳ್ತಾರೆ? ಭತ್ತದ ಜಮೀನುಗಳಲ್ಲಿ 2 ಮುಖ್ಯವಾದಂತಹ ಹಸಿರೆಲೆ ಗೊಬ್ಬರಗಳನ್ನು ಬೆಳಿಬಹುದು. ಒಂದನೇದು ಡಯಂಚ, ಎರಡನೇದು ಸೆಣಬು. ಸೊ ಎರಡನ್ನೂ ಕೂಡ ಬೀಜ ಹಾಕಿದಾಗಿನಿಂದ ಹೂ ಬರೋ ಟೈಮ್ ಸುಮಾರು 45-55 ದಿವಸದವರೆಗೆ ಟೈಮ್ ತಗೊಳತ್ತೆ. ಸೊ ಒಂದು 1/2 ಗಿಡಗಳಲ್ಲಿ ನಮಗೆ ಹೂ ಕಾಣಿಸ್ತಾ ಇದೆ ಅಂದ್ರೆ ಅಂತ ಟೈಮಲ್ಲಿ ನಾವು ಭೂಮಿಗೆ ಸೇರಿಸೋದ್ರಿಂದ ಹಸಿರೆಲೆ ಗೊಬ್ಬರ ಸೇರಿಸಿದಂತೆ ಆಗುತ್ತೆ. ಹಲವಾರು ರೈತರು ಡ್ರಮ್ ಸೀಡರ್ ನಿಂದ ಬಿತ್ತಾ ಇದ್ದಾರೆ, ಚೆಲ್ಲು ಭತ್ತ ಪದ್ಧತಿ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಸಕ್ಸಸ್ ಆಗಿರತಕ್ಕಂಥ ಉದಾಹರಣೆಗಳು ಬಹಳಷ್ಟು ಇದೆ. ಸೊ ಆ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ನಾವು ನೀರು ನಿಲ್ಲಿಸತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ಕೊನೆ ಹಂತದಲ್ಲಿ ಮಾತ್ರ ನಾವು 1-1.5 ಇಂಚ್ವರೆಗೆ ನೀರು ನಿಲ್ಲಿಸಬೇಕಾಗುತ್ತೆ, ಪ್ರಾರಂಭದಲ್ಲಿ ಬೇಕಾಗಲ್ಲ. ಆದ್ರಿಂದ ನೀರು ಉಳಿತಾಯ ಮಾಡಬೇಕು, ಜೊತೆಗೆ ಭೂಮಿನೂ ಕೂಡ ಉಳಿಸಬೇಕು. ಯಾಕೆ ಅಂತಂದ್ರೆ ನಾವು ಎಷ್ಟು ನೀರು ಜಾಸ್ತಿ ಕೊಡ್ತಾ ಹೋಗ್ತಾ ಇದ್ವು ಅಷ್ಟು ಭೂಮಿ ಸೌಳಾಗ್ತಾ ಇದೆ, ಅಥವಾ ಉಪ್ಪಂಶ ಭೂಮಿಗೆ ಸೇರಿಸಿದಂಗೆ ಆಗುತ್ತೆ. ಆ ಜಾಗದಲ್ಲಿ ನಾವೇನ್ ಮಾಡಬಹುದು, ಈ ಒಂದು ಕೂರಿಗೆ ಬಿತ್ತನೆ ಆಗಿರ್ಬೋದು, ಡ್ರಮ್ ಸೀಡರ್ ಆಗಿರ್ಬೋದು, ಅಥವಾ ಚೆಲ್ಲು ಭತ್ತ ಮಾಡತಕ್ಕಂಥ ಪದ್ಧತಿ ಆಗಿರ್ಬೋದು, ಈ 3 ಪದ್ಧತಿಗಳನ್ನು ಅಳವಡಿಸಿಕೊಂಡು ನಾವು ಸಕ್ಸಸ್ಫುಲ್ ಆಗಿ ಭತ್ತನ ಬೆಳಿಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಈಗ ಸಾಕಷ್ಟು ಈಗ ಗುಣಮಟ್ಟದ ಒಂದು ಅಕ್ಕಿಯನ್ನ ನಾವು ತಗೊಳ್ಬೇಕಂತಂದ್ರೆ ರಾಸಾಯನಿಕಗಳ ಬಳಕೆ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕೃಷಿಕರು ಏನ್ ಮಾಡ್ತಾರೆ ಅಂದ್ರೆ ಈಗ ಭತ್ತ ನಾಟಿ ಮಾಡಿದ ದಿನದಿಂದ ಹಿಡಿದು ಹೆಚ್ಚು ಕಡಿಮೆ ಅದು ಕಟಾವಿ ಬರತಂಕಲ್ಲೂ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಅಂದ್ರೆ ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ಅಂದ್ರೆ ಇದನ್ನ ಬಿಟ್ಟು ಬೇರೆ ಮಾರ್ಗ ಇಲ್ವಾ ನಮ್ಮ ಕೃಷಿಕರಿಗೆ? ಇದು ಬಹಳ ಒಳ್ಳೆ ಪ್ರಶ್ನೆ. ನಾನು ಈ ರಾಸಾಯನಿಕಗಳ ಬಳಕೆ, ಅದರಲ್ಲೂ ಕೀಟನಾಶಕ ಮತ್ತೆ ಶಿಲೀಂಧ್ರ ನಾಶಕಗಳ ಬಳಕೆ ಕುರಿತು ನನ್ನ ಅನುಭವ, ಯಾಕಂದ್ರೆ ನಾನು ಕಳೆದ 6 ವರ್ಷದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಹಳ್ಳಿಗಳಲ್ಲಿ 1000 ಎಕರೆಯಲ್ಲಿ ಭತ್ತವನ್ನ ನನ್ನ ಮಾರ್ಗದರ್ಶನದಲ್ಲಿ ಬೆಳೆಸಿದಂತ ಉದಾಹರಣೆ ಇದೆ. ನಾವೇನ್ ಮಾಡ್ತಾ ಇದೀವಿ ಅಥವಾ ಏನು ನಮಗೆ ಅವಶ್ಯಕತೆ ಇದೆ, ಮಾಡಬೇಕಾಗಿರೋದ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸಹಜವಾಗಿ ಏನ್ ಮಾಡ್ತಾರೆ, ನಾಟಿ ಆದ್ಮೇಲೆ 1ನೇ ಗೊಬ್ಬರ ಜೊತೆಗೆ ನಮಗೆ ಕಾಂಡ ಕೊರಕ ಹುಳು ಬರುತ್ತೆ, ಸುಳಿ ಬೀಳುತ್ತೆ ಅಂತೇಳಿ ಯಾವುದಾದ್ರೂ ಒಂದು ಹರಳು ರೂಪದ ಕೀಟನಾಶಕವನ್ನು ಸೇರಿಸಿ ಗೊಬ್ಬರದ ಜೊತೆಗೆ ಕೊಡ್ತಕ್ಕಂಥದ್ದು ಚಾಲ್ತಿಯಲ್ಲಿದೆ. ಈ ಹಿಂದೆ 4A2 ಕಾರ್ಬೋಫಿರ್ ಅನ್ನೋದು, ಈಗ ಬೇರೆ ಬೇರೆ ಬಂದಿದ್ದಾವೆ. ಉದಾಹರಣೆಗೆ ಫಿಪ್ರೊನಿಲ್ ಅಂತ ಬಂದಿದೆ, ಕ್ಲೋರಾಂಟನಿಲಿಪ್ರೋಲ್ ಅಂತ ಬಂದಿದೆ, ಕೆರಟಾಪೈಡ್ರ ಕ್ಲೋರೈಡ್ ಅಂತ ಇದೆ. ಈ ರೀತಿಯ ಕೀಟನಾಶಕಗಳನ್ನು ಸೇರಿಸಿ ಕೊಡ್ತಾರೆ. ಆದರೆ ಬಹಳಷ್ಟು ರೈತರ ಜೊತೆ ನಾವು ಚರ್ಚೆ ಮಾಡಿದಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಇದು ಹಿಂಡ್ಲು ಬರಂತದ್ದು ಅಥವಾ ಕೌಲು ಬರಂತ ಔಷಧಿ ಅಂತ ಹೇಳ್ತಾರೆ ಹೊರತು ಕೀಟನಾಶಕ ಅಂತ ಅವ್ರು ಯಾವತ್ತೂ ಹೇಳಲ್ಲ. ಇದಕ್ಕೆ ನನ್ನ ಒಂದು ಮುಖ್ಯವಾದಂತ ಸಲಹೆ ಏನು ಅಂತಂದ್ರೆ, ಈಗ ನಾವು ಇದನ್ನ 1000 ಎಕರೆಯಲ್ಲಿ ಪ್ರಯೋಗ ಮಾಡಿದೀವಿ. ಪ್ರಾರಂಭದ ದಿನಗಳಲ್ಲಿ ಭತ್ತದ ಬೆಳೆಗೆ ಕಾಂಡ ಕೊರಕ ಹುಳು ಬಾಧೆ ಸ್ವಲ್ಪ ಆದ್ರೂ ಬಂದೇ ಬರುತ್ತೆ. ಬಂದ್ರೆ ಅವಾಗ ಭತ್ತ ಏನು ಯೋಚನೆ ಮಾಡುತ್ತೆ ಅಂದ್ರೆ, ನಾನು ಬದುಕಬೇಕು ಅಂತ ಯೋಚಿಸ್ಬಿಟ್ಟು ಜಾಸ್ತಿ ಕವಲುಗಳನ್ನ ಕೊಡುತ್ತೆ, ಹಿಂಡ್ಲು ಕೊಡುತ್ತೆ. ಅಂದ್ರೆ ನಾವು ಪ್ರಾರಂಭದಲ್ಲಿ ಬರ್ತಕ್ಕಂಥ ಕಾಂಡ ಕೊರಕ ಹುಳುವಿಗೆ ನಿಯಂತ್ರಣಕ್ಕೋಸ್ಕರ ಯಾವುದೋ ಕೀಟನಾಶಕ ಹಾಕ್ತಕ್ಕಂಥ ಅವಶ್ಯಕತೆನೆ ಬರಲ್ಲ. ಯಾಕಂದ್ರೆ ನಾನು ಸುಮಾರು ಹಳ್ಳಿಗಳಲ್ಲಿ ರೈತರ ಜೊತೆನೆ, ಅಕ್ಕಪಕ್ಕದಲ್ಲಿ ಕೆಮಿಕಲ್ ಬಳಸಿರ್ತಕ್ಕಂಥ ರೈತರು ಇದ್ದಾರೆ, ಬಳಸದೇ ಇರತಕ್ಕಂಥ ರೈತರದನ್ನು ಕಂಪೇರ್ ಮಾಡಿದ್ರೆ ಇಳುವರಿ ಅವ್ರಕ್ಕಿಂತ ಇವ್ರದನ್ನು ಹೆಚ್ಚೇ ಬಂದಿದೆ ಹೊರತು ಕಡಿಮೆ ಬಂದಿಲ್ಲ. ಆದ್ರಿಂದ ರೈತರಲ್ಲಿ ಮನವಿ ಏನಂತಂದ್ರೆ, ಈ ಒಂದು ಹರಳು ರೂಪದ ಕೀಟನಾಶಕಗಳನ್ನು ಏನ್ ಬಳಸ್ತಾ ಇದೀವಿ ಅವುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಬಹುದು. ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರು ಬೇರ್ ಬರೋದಕ್ಕೆ ಅಂತ ಹ್ಯೂಮಿಕ್ ಆಸಿಡ್ ಬಳಸತಕ್ಕಂಥದ್ದು ಒಂದು ಪದ್ಧತಿ ಇದೆ, ಅದನ್ನು ಬಳಸಬಹುದು. ಲಘು ಪೋಷಕಾಂಶಗಳನ್ನು ಬಳಸಬಹುದು, ಅಥವಾ ನಾವೇನಾದರೂ ಆದ್ರೆ ಪೋಷಕಾಂಶಗಳ ಸಿಂಪರಣೆ ಮಾಡಬಹುದೇ ಹೊರತು ಕೀಟನಾಶಕಗಳ ಬಳಕೆ ಒಂದೇ ಸ್ಟೇಜ್ ಅಲ್ಲಿ ತಪ್ಪಿಸಬಹುದು ಅಂತ. ಇನ್ನೂ ಒಂದು ವಿಚಾರ ಹೇಳ್ತೀನಿ, ಒಂದು ರೀತಿಯ ಕೆಂಪು ಹುಳ ಇರುತ್ತೆ ಭತ್ತದ ಗದ್ದೆಯಲ್ಲಿ, ಅದನ್ನ ರೈತರು ಏನಂತ ಭಾವಿಸ್ತಾರೆ ಅಂದ್ರೆ ಬೇರ್ ತಿನ್ನಂತ ಹುಳ ಅಂತ. ಏನು ಗಿಡಗಳಿಗೆ ಮಣ್ಣು ಏರ್ಸುತ್ತೆ, ಹುತ್ತ ಏರ್ಸುತ್ತೆ ಅಂತಾರೆ, ಹುತ್ತ ಕಟ್ಟುತ್ತೆ ಅಂತ ಹಳ್ಳಿಗಳಲ್ಲೆಲ್ಲ ಕರಿತಾ ಇರ್ತಾರೆ. ಅದು ಬೇರ್ ತಿನ್ನ ಹುಳ ಅಂತ ರೈತರ ಮನಸ್ಸಿಗೆ ತಪ್ಪು ಅರಿವನ್ನ ಮೂಡಿಸ್ಬಿಟ್ಟಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕೆಂಪು ಹುಳ ಏನಿರುತ್ತೆ, ಅದು ಭೂಮಿಯಲ್ಲಿ ಇರ್ತಕ್ಕಂಥ ಕಸನ್ ತಿಂದು ಬದುಕುತ್ತೆ ಹೊರತು ಬೇರನ್ನು ತಿಂದು ಬದುಕಲ್ಲ. ಅದನ್ನ ನಿವಾರಣೆಗೋಸ್ಕರ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವು ಭಾಗದಲ್ಲಿ 1 ಎಕರೆಗೆ 1 ಲೀಟರ್ ಕ್ಲೋರ್ಪೈರಿಫಾಸ್ ಔಷಧಿ ಹಾಕ್ತಾರೆ. ಆ ಇರ್ತಕ್ಕಂಥ ಲಕ್ಷಾಂತರ ಹುಳುಗಳು ಒಂದ್ ಕಡೆ ಬದುವಿಗೆ ಬಂದು ಬಿದ್ದಿರೋದನ್ನ ನೋಡ್ತೀವಿ. ಒಂದ್ ವೇಳೆ ಅವು ನಿಜವಾಗ್ಲೂ ಬೇರ್ ತಿನ್ನ ಹುಳುಗಳೇ ಆಗಿದ್ದಿದ್ರೆ ಭತ್ತ ಅಷ್ಟು ದಿವಸ ಬದುಕ್ತಿರಲಿಲ್ಲ. ಆದ್ರಿಂದ ಈ ಒಂದು ಕ್ಲೋರ್ಪೈರಿಫಾಸ್ ಅಂತಕ್ಕಂಥ ಏನ್ ಕೀಟನಾಶಕ ಬಳಸ್ತಾ ಇದಾರೆ ಅದನ್ನು ಕೂಡ ತಪ್ಪಿಸಬಹುದು ಅಂತ. ಇನ್ನು ಒಂದು ಮುಖ್ಯವಾದಂತಹ ಕೀಟ ಬರುತ್ತೆ, ಸುಮಾರು 35-40 ದಿವಸದಲ್ಲಿ ಬಿಳಿಚಿಟುಗು ಅಂತ ಕರೀತಾರೆ, ಇಂಗ್ಲಿಷ್ ನಲ್ಲಿ ಲೀಫ್ ಹೋಲ್ಡರ್ ಅಂತ ಕರೀತಾರೆ, ಕನ್ನಡದಲ್ಲಿ ಎಲೆ ಮುದುರು ಹುಳು ಅಂತ ಕರೀತಾರೆ. ಇದೇನ್ ಮಾಡುತ್ತೆ ಅಂದ್ರೆ ಎಲೆಯನ್ನ ಮಡಚಿಬಿಟ್ಟು ಕೆರೆದು ತಿನ್ನುತ್ತೆ. ನೋಡೋದಕ್ಕೆ ದೂರದಿಂದ ಬೆಳ್ಳಗೆ ಕಾಣುತ್ತೆ, ಎಲೆ ಅಸಹ್ಯ ಕಾಣುತ್ತೆ. ರೈತರಿಗೆ ಏನನ್ಸುತ್ತೆ, ಅಯ್ಯೋ ಇಷ್ಟೊಂದು ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅದನ್ನ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಆ ಎಲೆ ಮುದುರು ಹುಳು ತಿಂತಕ್ಕಂಥದ್ದು ಕೇವಲ 5-6% ಎಲೆ ಮಾತ್ರ, ಉಳಿದಿದ್ದು 95-94% ಎಲೆ ಚೆನ್ನಾಗಿರುತ್ತೆ. ಸೊ ಆ 95-94% ಎಲೆ ಚೆನ್ನಾಗಿದ್ರೆ ನಮ್ಗೆ ಎಷ್ಟು ಇಳುವರಿ ಬರ್ಬೇಕು ಅಷ್ಟು ಬಂದೇ ಬರುತ್ತೆ. ಇದ್ರಲ್ಲಿ ಒಂದ್ ನೆನ್ಪಿಟ್ಕೊಳ್ಳೋಣ, ಪ್ರತಿ ಬೆಳೆಗೂ ಕೂಡ ತಡೆದುಕೊಳ್ತಕ್ಕಂಥ ಒಂದು ಶಕ್ತಿ ಇದೆ, ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆದ್ರೆ ತಡೆಗಳಂತ ಶಕ್ತಿ ಇದೆ. ಭತ್ತಕ್ಕೂ ಕೂಡ ಈ ಏನ್ ಎಲೆ ಮಡಚಿ ತಿಂತಕ್ಕಂಥ ಹುಳ ಇದೆ, ಆ ಹುಳದಿಂದ ಆಗಿರತಕ್ಕಂಥ ಡ್ಯಾಮೇಜ್ ಅನ್ನ ತಡ್ಕೊಂಡು ಕೂಡ ಸಹಜವಾಗಿ ಎಷ್ಟು ಇಳುವರಿ ಕೊಡಬೇಕು ಅಷ್ಟು ಕೊಡ್ತಕ್ಕಂಥ ಕೆಪಾಸಿಟಿ ಭತ್ತಕ್ಕಿದೆ. ಈಗ ನಾವು ಮೊದಲಿನಿಂದ ಈ 3 ರಾಸಾಯನಿಕಗಳನ್ನ ಬಳಸದೆ ಬಿಟ್ಟರೆ ಏನಾಗುತ್ತೆ ಭತ್ತದ ಗದ್ದೆಯಲ್ಲಿ ಅಂತ ಒಂದು ಯೋಚನೆ ಮಾಡೋಣ. ಏನಾಗುತ್ತೆ ಅಂದ್ರೆ, ನೀರಿನಲ್ಲಿ ಓಡಾಡ್ತಕ್ಕಂಥ ಹಲವಾರು ಕೀಟಗಳು ಉತ್ಪತ್ತಿಯಾಗ್ತವೆ. ಎಲೆ ಮೇಲ್ಗಡೆ, ಎಲೆ ಒಳಗಡೆ ಅಂದ್ರೆ ನಮ್ಗೇನ್ ಕವಲುಗಳು ಬಂದಿರುತ್ತೆ, ಕವಲುಗಳ ನಡುವೆ ಇರತಕ್ಕಂಥವು ಕೀಟಗಳು ಉತ್ಪತ್ತಿಯಾಗುತ್ತೆ. ಆಮೇಲೆ ಭತ್ತದ ಸಸಿಗಳ ಮೇಲೆ ಕೂಡ ಜೇಡಗಳು ಅಬ್ಬೆ ಅಂತ ಕರೀತಾರೆ ಹಳ್ಳಿಗಳಲ್ಲಿ, ಸಾಕಷ್ಟು ಪೊರೆ ಕಟ್ಕೊಂಡಿರೋದನ್ನ ನೋಡ್ತೀವಿ ನಾವು. ಬೆಳಿಗ್ಗೆ ಟೈಮಲ್ಲಿ ಬೇಗ ಹೋದ್ರೆ ಅದ್ರ ತುಂಬಾ ಇಬ್ಬನಿ ಬಿದ್ದಿರುತ್ತೆ, ಜೇಡರ ಪೊರೆಗಳೇ ಕಾಣ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಮಿತ್ರ ಕೀಟಗಳ ಸಂಖ್ಯೆ ಭತ್ತದಲ್ಲಿ ಹೆಚ್ಚಾಗುತ್ತೆ. ಸೊ ಇಷ್ಟು ಮಿತ್ರ ಕೀಟಗಳ ಸಂಖ್ಯೆ ಹೆಚ್ಚಾದಾಗ ಆ ಭತ್ತದ ಗದ್ದೆಗೆ 99% ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ಸೊಳ್ಳೆ ಅಥವಾ ಏನ್ ಕಂದು ಜಿಗಿ ಹುಳು ಅಂತ ಏನ್ ಕರಿತೀವೋ, ರೈತರು ನಿದ್ದೆಗೆಡಿಸ್ತಕ್ಕಂಥವಳು, ಅದ್ರ ಬಾಧೆ ಬರೋದು ಸಾಧ್ಯತೆನೇ ಇಲ್ಲ. ಯಾಕೆಂದ್ರೆ ಅವುಗಳು ಬಂದ್ರೆ ಇವು ಕಾಯೋದಕ್ಕೆ ರೆಡಿಯಾಗಿರ್ತವೆ ಅಥವಾ ತಿಂದು ಸಾಯಿಸೋದಕ್ಕೆ ರೆಡಿಯಾಗಿರ್ತವೆ. ನಮ್ಮಷ್ಟಕ್ಕೆ ನಾವೇ ಕೀಟನಾಶಕ ಒಡಿಲಾರದೆ ಬಿಟ್ರೆ ಈ ಮಿತ್ರ ಕೀಟಗಳು ಒಂದ್ ರೀತಿ ಈ ಕಂದು ಜಿಗಿ ಹುಳು ಬೆಳಿಲಾರದಂತೆ ಅಥವಾ ಬರಲಾರದಂತೆ ತಡೆಗೋಡೆ ರೀತಿ ಕೆಲಸ ಮಾಡ್ತವೆ. ಅದರಿಂದ ಪ್ರಾರಂಭದಿಂದನೂ ನಾವು ಕೊನೆಯವರೆಗೆ ಕೀಟನಾಶಕಗಳ ಬಳಕೆನೆ ಕಂಪ್ಲೀಟ್ ಆಗಿ ನಿಲ್ಲಿಸಲೂಬಹುದು. ಇದು ಕೀಟಗಳ ಬಗ್ಗೆ ಆಯ್ತು. ಇನ್ನು ರೋಗಗಳ ಬಗ್ಗೆ ಒಂದೆರಡು ವಿಚಾರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಭತ್ತದಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ರೋಗ ಅಂತಂದ್ರೆ ಬೆಂಕಿ ರೋಗ, ರೈತರು ಕೆಂಪು ಚಿಟುಗು ಅಂತ ಕರೀತಾರೆ. ಅದರ ಜೊತೆಗೆ ಬಡ್ಡೆ ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗ ಅಂತಾರೆ, ಅದನ್ನ ಕವಚ ಕೊಳೆ ರೋಗ ಅಂತ ಕೂಡ ಕರಿತೀವಿ. ಈಗ ಈ ಭಾಗದಲ್ಲಿ ಬಳಸ್ತಕ್ಕಂಥ ತಳಿ ಮುಖ್ಯವಾಗಿ RNR 1504 ಅಂತ. ಆ ತಳಿ ಏನಿದೆ, ಸಹಜವಾಗಿನೇ ಈ ಎರಡೂ ರೋಗಗಳಿಗೂ ಕೂಡ ತಡ್ಕೊಳ್ಳಂತ ಶಕ್ತಿಯನ್ನ ಅದರೊಳಗೆ ಇಟ್ಕೊಂಡಿದೆ. ಸೊ ಅಂದ್ರೆ ಯಾವಾಗ ತಡ್ಕೊಳ್ಳಂತ ಶಕ್ತಿ ಇದೆಯೋ ಅದಕ್ಕೆ ನಾವು ಮತ್ತೆ ಶಿಲೀಂಧ್ರನಾಶಕ ಬಳಸ್ತಕ್ಕಂತ ಅವಶ್ಯಕತೆ ಬರೋದಿಲ್ಲ. ಅದರಿಂದ ಈಗ ಸಾಮಾನ್ಯವಾಗಿ 35-40 ದಿವಸಕ್ಕೆ ಏನ್ ಸಿಂಪರಣೆ ಕೊಡ್ತಿದ್ರು ಕಾರ್ಮಂಡಾಜಿ ಮ್ಯಾಂಕೋಜಬ್ ಇರತಕ್ಕಂತ ಶಿಲೀಂಧ್ರನಾಶಕವನ್ನ ಅದನ್ನ ಕಡಾಖಂಡಿತವಾಗಿ ತಪ್ಪಿಸಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು ನೆಕ್ಸ್ಟ್ ಬಂದ್ಬಿಟ್ರೆ ಬೇರೆ ತಳಿಗಳಿದ್ದಾವೆ, ಅದರಲ್ಲಿ ಶ್ರೀರಾಮ್ ಬರಬಹುದು, BPT ಬರಬಹುದು, ಇನ್ನು ಕೆಲವು ತಳಿಗಳಲ್ಲಿ ಬೆಂಕಿ ರೋಗ ಮತ್ತೆ ಕವಚಕೊಳೆ ರೋಗ ಬರ್ತಕ್ಕಂಥದನ್ನ ಕಾಣ್ತೀವಿ. ಅಲ್ಲಿ ರೈತರಿಗೆ ಸಾಮಾನ್ಯವಾಗಿ ಏನ್ ಬಳಸ್ತಾ ಇದ್ದಾರೆ ಅಂತಂದ್ರೆ, ಮತ್ತೆ ಮ್ಯಾಂಕೋಜಬ್ ಕಾರ್ಬನ್ ಡೈಜಿನ್ ಬಳಸ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಅದು ಮೊದಲಿನಷ್ಟು ಪರಿಣಾಮಕಾರಿಯಾಗಿ ಉಳಿದಿಲ್ಲ ಆ ಶಿಲೀಂಧ್ರನಾಶಕ. ನೆಕ್ಸ್ಟ್ ಬಳಸ್ತಕ್ಕಂಥ ಶಿಲೀಂಧ್ರನಾಶಕ ಅಂತಂದ್ರೆ ರೈತರು ಟ್ರೈಸೈಕ್ಲೋಜೋಲ್. ಟ್ರೈಸೈಕ್ಲೋಜೋಲ್ ಬಳಕೆಯನ್ನ ದಯವಿಟ್ಟು ಮಾಡೋದು ಬೇಡ, ಯಾಕೆಂದ್ರೆ ಅದರಿಂದ ಉಳಿತಕ್ಕಂಥ ಶೇಷಾಂಶಗಳು ಏನಿದಾವೆ ಅವು ಕ್ಯಾನ್ಸರ್ ರೋಗ ತರತಕ್ಕಂಥವು. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಅಕ್ಕಿ ಏನಾದರೂ ರಫ್ತಾಗಬೇಕು ಅಂತಂದ್ರೆ ಅದ್ರ ಶೇಷಾಂಶನ ಚೆಕ್ ಮಾಡಿನೇ ತಗೊಂತಾರೆ. ಸುಮಾರಷ್ಟು ಲಾಟ್ಗಳು ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಅಂದ್ರೆ ವಾಪಸ್ ಬಂದಿರತಕ್ಕಂಥ ಉದಾಹರಣೆ ಇದೆ ಈ ಒಂದು ಶಿಲೀಂಧ್ರನಾಶಕ ಇರೋದ್ರಿಂದ. ಆದ್ರಿಂದ ಇವೆರಡು ಶಿಲೀಂಧ್ರನಾಶಕ ಬಳಸೋದು ಬೇಡ. ಅದ್ರ ಬದಲಾಗಿ ಏನಿದೆ ಅಂತಂದ್ರೆ, ಆ ರೋಗಗಳಿಗೆ ನಿವಾರಣೆಗೋಸ್ಕರ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಪ್ಲಸ್ ಅಜಾಕ್ಸಿಸ್ಟ್ರೋಬಿನ್ ಅಂತಕ್ಕಂಥ ಶಿಲೀಂಧ್ರನಾಶಕಗಳು ಬರ್ತವೆ, ಅದನ್ನ ಬಳಸಬಹುದು. ಇನ್ನೂ ಕೆಲವು ಡೈಫೆನ್ಕೋನಜೋಲ್ ಪ್ಲಸ್ ಅಜಾಕ್ಸಿಸ್ಟ್ರೋಬಿನ್ ಅಂತಕ್ಕಂಥ ಕಾಂಬಿನೇಷನ್ ಇರತಕ್ಕಂಥ ಶಿಲೀಂಧ್ರನಾಶಕಗಳಿದಾವೆ, ಅದನ್ನ ಬಳಸಬಹುದು. ಇಲ್ಲಿ ಒಂದು ಎಚ್ಚರ ಇರಲಿ, ನಾವು ಶಿಲೀಂಧ್ರನಾಶಕ ಬಳಸಿದ ಮೇಲೆ ಕನಿಷ್ಠ 21 ದಿವಸದವರೆಗೆ ಸುರಕ್ಷಿತ ಅವಧಿಯನ್ನ ಬಿಟ್ಟು ಬೆಳೆ ಕಟಾವು ಮಾಡಿದ್ರೆ ಆ ಒಂದು ಶಿಲೀಂಧ್ರನಾಶಕದ ಶೇಷಾಂಶ ನಾವು ಊಟ ಮಾಡ್ತಕ್ಕಂಥ ಅಕ್ಕಿಯಲ್ಲಿ ಬರೋದಿಲ್ಲ. ಅಂದ್ರೆ ಇಷ್ಟು ಮಾಡಿದ್ರೆ ನಾವು ಬಹಳಷ್ಟು ಜನರಿಗೆ ವಿಷಮುಕ್ತವಾದಂತಹ ಅಕ್ಕಿಯನ್ನ ಉಟ್ಕೊಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರಿಗೆ ನೀವು ಹೇಳಿದ್ರ, ಸಾಕಷ್ಟು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತಾದಂತಹ ಅಕ್ಕಿ ಅಲ್ಲಿ ಅಂದ್ರೆ ಅದನ್ನ ಪರೀಕ್ಷೆ ಮಾಡಿದಾಗ ಅದರಲ್ಲಿ ರಾಸಾಯನಿಕ ಒಂದು ವಸ್ತು ಎಷ್ಟಿರಬೇಕು ಮಿತಿಗಿಂತ ಜಾಸ್ತಿ ಇತ್ತು, ಅದು ರಿಜೆಕ್ಟ್ ಆಯ್ತು ಅಂತ ಹೇಳಿದ್ರ, ಅಂದ್ರೆ ಇವತ್ತಿನ ದಿನದಲ್ಲಿ ಈ ಒಂದು ಭತ್ತದ ಬೆಳೆಯನ್ನು ಬೆಳೆಯುವಂತಹ ನಮ್ಮ ಕೃಷಿಕರು ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಭತ್ತಕ್ಕೆ ರೋಗ ಬರಲಿ, ಕೀಟ ಬರಲಿ, ಅಂದ್ರೆ ರಾಸಾಯನಿಕ ಔಷಧಿಗಳ ಬದಲಿ, ಅಂದ್ರೆ ಕ್ರಿಮಿನಾಶಕಗಳ ಬದಲಿ ಈಗ ಏನಾದರೂ ಬೇರೆ ಜೈವಿಕ ಔಷಧಿಗಳನ್ನ ತಯಾರು ಮಾಡಿ ಅದನ್ನ ಸಿಂಪಡಣೆ ಮಾಡಿದರೆ ಅಂದ್ರೆ ರೋಗಗಳನ್ನ ಕಂಟ್ರೋಲ್ ಮಾಡಬಹುದಾ? ಈಗ ಕೀಟಗಳ ವಿಚಾರಕ್ಕೆ ಬಂದ್ರೆ ನನ್ನ ಪ್ರಕಾರ ಸಹಜವಾಗಿನೇ ಸಹಜ ಚಕ್ರ ಭತ್ತದಲ್ಲಿ ಬರ್ತಕ್ಕಂಥ ಕೀಟಗಳೆಲ್ಲವುಗಳನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟಿರುತ್ತೆ. ಒಂದ್ ವೇಳೆ ನಾವೇನಾದ್ರೂ ಸಿಂಪರಣೆ ಮಾಡಬೇಕು ಅಂತಂದ್ರೆ, ಒಂದು ಬೇವಿನ ಎಣ್ಣೆ, ನಮ್ಗೆ ಯಾವಾಗಲಾದ್ರೂ ಡೌಟ್ ಬಂತು ಭತ್ತದ ಬೆಳೆಯಲ್ಲಿ ಕೀಟ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಬೇವಿನ ಎಣ್ಣೆ ಮಾಡ್ತಕ್ಕಂಥದ್ದು ಒಳ್ಳೆ ಪದ್ಧತಿ. ಇನ್ನು ಎರಡನೇದೇನಿದೆ ಅಂತಂದ್ರೆ, ಒಂದು ಸಗಣಿ ರಾಡಿಯನ್ನ ಭತ್ತದ ಗದ್ದೆ ಬಿಡೋದ್ರಿಂದ ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ಕಡಿಮೆ ಆಗುತ್ತೆ ಅನ್ನೋದು ಹಲವಾರು ರೈತರ ಅಭಿಪ್ರಾಯ ಆಗಿದೆ. ಆದ್ರಿಂದ ಎಲ್ಲಿ ನಾವು ರೋಗಕ್ಕೆ ತಡೆದುಕೊಳ್ಳುವಂತ ಶಕ್ತಿ ಇಲ್ಲದೆ ಇರತಕ್ಕಂಥ ತಳಿಗಳನ್ನು ಬೆಳಿತೀವೋ ಅಂತ ರೈತರು ದಯವಿಟ್ಟು ನಿಯಮಿತವಾಗಿ 4-5 ಕೆಜಿ ಸಗಣಿಯನ್ನ ರಾಡಿ ಮಾಡಿಬಿಟ್ಟು ನೀರಿನ ಜೊತೆಗೆ ಭತ್ತದ ಗದ್ದೆ ಬಿಟ್ಟರೆ ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳನ್ನು ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಾವು ಜೀವಾಮೃತದ ಬಳಕೆಯನ್ನು ಜಾಸ್ತಿ ಮಾಡಬೇಕು. ಕೆಲವೊಂದು ಉಪಯೋಗಕಾರಿ ಸೂಕ್ಷ್ಮಾಣು ಜೀವಿಗಳೇನಿದಾವೆ ಅದರಲ್ಲಿ ಟ್ರೈಕೋಡರ್ಮ ಇರಬಹುದು, ಆಮೇಲೆ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ಕರಿತೀವಿ, ಅವುಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ಕೂಡ ರೋಗದ ಒಂದು ಬಾಧೆ ಬೆಳೆಗಳಲ್ಲಿ ಸಾಕಷ್ಟು ಕಡಿಮೆ ಆಗುತ್ತೆ. ಸರ್, ಇಲ್ಲೇ ತನಕ ಸಾಕಷ್ಟು ಅಂದ್ರೆ ಈ ಒಂದು ಭತ್ತದ ಕೃಷಿಯಲ್ಲಿ ನಮ್ಮ ರೈತರು ಯಾವ ರೀತಿಯಾದಂತಹ ಒಂದು ಪದ್ಧತಿಗಳನ್ನ ಅನುಸರಿಸಿದ್ರೆ ಉತ್ತಮವಾದ ಒಂದು ಬೆಳೆಯನ್ನ ಬೆಳೆಯಬಹುದು ಅಂತೇಳಿ ಮಾಹಿತಿಯನ್ನ ತಿಳಿಸಿಕೊಟ್ರ. ಈಗ ಇನ್ನೊಂದು ಮುಖ್ಯ ಬೆಳೆಯಾದಂತಹ ಒಂದು ಮೆಕ್ಕೆಜೋಳದ ಬಗ್ಗೆ ಹೇಳಿ ಸರ್. ಮೆಕ್ಕೆಜೋಳದಲ್ಲಿ ನಮ್ಮ ಕೃಷಿಕರು ಯಾವ ರೀತಿ ಅದನ್ನ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡು ಬೆಳಿಬೇಕು ಅಂತ ಹೇಳಿದ್ರೆ, ಬಿತ್ತನೆ ಮಾಡ್ತಕ್ಕಂಥ ಟೈಮಲ್ಲಿ ರೈತರು 1 ಎಕರೆಗೆ 8 ಕೆಜಿ ಬೀಜ ಬಿತ್ತನೆ ಮಾಡಬೇಕಿದೆ. ಸೊ ಕೆಲವರು ಕಡಿಮೆ ಬಳಸ್ತಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳೋಣ, 8 ಕೆಜಿ ಬಿತ್ತನೆ ಮಾಡಿದ್ರೆ ಮಾತ್ರ ನಮಗೆ ಬೇಕಾದಂತಹ ಸಸಿಗಳ ಸಂಖ್ಯೆ 1 ಎಕರೆಯಲ್ಲಿ ಬರುತ್ತೆ, ಅದರಿಂದ ಇಳುವರಿ ಜಾಸ್ತಿ ಆಗುತ್ತೆ. ಒಂದನೇ ಪದ್ಧತಿ. ಎರಡನೇದೇನು ಅಂತಂದ್ರೆ, ಇಲ್ಲೂ ಕೂಡ ಪೋಷಕಾಂಶಗಳ ನಿರ್ವಹಣೆಗೆ ಒತ್ತು ಕೊಡಬೇಕಾದಂತಹ ಬಹಳ ಅವಶ್ಯಕತೆ ಇದೆ. ಯಾಕೆಂದ್ರೆ ರೈತರು ಮಾಡ್ತಕ್ಕಂಥದ್ದು ಮತ್ತೆ 20-20-0-13 ಅಥವಾ DAP ಏನ್ ಗೊಬ್ಬರಗಳು ಬರುತ್ತೆ, ಎಕರೆಗೆ 1 ಕ್ವಿಂಟಾಲ್ ಬಿತ್ತನೆ ಸಮಯದಲ್ಲೇ ಹಾಕ್ತಕ್ಕಂಥದ್ದು ರೂಢಿ ಇದೆ. ಸೊ ಬಹಳಷ್ಟು ಜನರು ಇಲ್ಲಿವರೆಗೂ ಕೂಡ ಪೊಟ್ಯಾಶ್ ಬಳಕೆಯನ್ನ ಮಾಡಿಯೇ ಇಲ್ಲ. ಅಂತ ರೈತರಿಗೆ ನನ್ನ ಮನವಿ ಏನಂತಂದ್ರೆ, ನೀವು ಬಳಸ್ತಕ್ಕಂಥ ಕಾಂಪ್ಲೆಕ್ಸ್ ಗೊಬ್ಬರ ಅಥವಾ DAP ಪ್ರಮಾಣ ಕಡಿಮೆ ಮಾಡ್ರಿ. 1 ಕ್ವಿಂಟಾಲ್ ಬದಲಾಗಿ 65-70 ಕೆಜಿ ಬಳಸ್ರಿ, ಉಳಿದಂತ 20-30 ಕೆಜಿ ಏನಿದೆ ಪೊಟ್ಯಾಶ್ ಬಳಸ್ರಿ. ಯಾಕಂದ್ರೆ ಪೊಟ್ಯಾಶ್ ಎರಡು ಕಾರಣದಿಂದ ಉಪಯೋಗ ಆಗುತ್ತೆ. ಒಂದು, ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ, ಅದ್ರ ಜೊತೆಗೆ ಇಳುವರಿಗೂ ಕೂಡ ಹೆಚ್ಚು ಮಾಡೋದಕ್ಕೆ ಬೇಕಾದಂತಹ ಅತಿ ಮುಖ್ಯ ಒಂದು ಪೋಷಕಾಂಶ ಆಗಿನೂ ಕೂಡ ಕೆಲಸ ಮಾಡುತ್ತೆ. ಇದು ಒಂದನೇದು. ಎರಡನೇದೇನಾಗಿದೆ, ಒಂದನೇ ಮೇಲ್ಗೊಬ್ಬರ ಅಂತೇಳಿ ಮತ್ತೆ ರೈತರು 50 ಕೆಜಿಯನ್ನ ಯೂರಿಯಾ ಕೊಡ್ತಾರೆ. ಎರಡನೇ ಮೇಲ್ಗೊಬ್ಬರವಾಗಿ ಕೂಡ ಕೆಲವರು ಕೇವಲ 50 ಕೆಜಿ ಯೂರಿಯಾ ಕೊಡುವಂತದ್ದಿದೆ, ಕೆಲವು ರೈತರು ಪೊಟ್ಯಾಶ್ ಸೇರಿಸಿ ಕೊಡುವಂತದ್ದಿದೆ, ಇನ್ನು ಕೆಲವು ರೈತರು ಮತ್ತೆ 20-20-0-13 ಸೇರಿಸಿ ಕೊಡುವಂತದ್ದಿದೆ. ಇಲ್ಲಿ ಏನಿದೆ ಅಂತಂದ್ರೆ, ಯೂರಿಯಾ ಅವಶ್ಯಕತೆಗಿಂತ ಜಾಸ್ತಿ ಕೊಡ್ತಾ ಇದ್ದಾರೆ ರೈತರು. ಆದ್ರಿಂದ 50 ಕೆಜಿ ಬದಲಾಗಿ 25-35 ಕೆಜಿ, ಬೆಳೆ ಹೆಂಗಿದೆ ನಮ್ಮದು ಅದರ ಆಧಾರದ ಮೇಲೆ 1 ಎಕರೆಗೆ ಮೊದಲನೇ ಯೂರಿಯಾ ಕೊಡ್ರಿ. ಎರಡನೇ ಸಾರಿ ಯೂರಿಯಾ ಕೊಡಬೇಕಾದ್ರೆ ಮತ್ತೆ 25 ಕೆಜಿಯಷ್ಟು ಯೂರಿಯಾ ಕೊಟ್ಟು ಮತ್ತೊಂದು 25 ಕೆಜಿಯಷ್ಟು ಪೊಟ್ಯಾಶ್ ಕೊಟ್ಟರೆ ಸಮತೋಲನ ಆಗುತ್ತೆ ಬೆಳೆಗೆ ಅಂತಕ್ಕಂಥದ್ದು ಒಂದು ಮುಖ್ಯವಾದ ವಿಚಾರ. ಎರಡನೇದೇನು ಅಂತಂದ್ರೆ, ಇತ್ತೀಚೆಗೆ ಈ ಸೈನಿಕ ಹುಳ ಅಂತ ಏನ್ ಕರಿತೀವೋ, ಸುಳಿಯಲ್ಲಿ ಹುಳ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಬಹಳ ಕಡೆ ಕಂಡು ಬರುತ್ತೆ. ಅಂತ ಟೈಮಲ್ಲಿ ಕೀಟನಾಶಕ ಬಳಸ್ತಾರೆ. ಯಾವ್ಯಾವುದೋ ಕೀಟನಾಶಕ ಬಳಸ್ತಾರೆ. ಅತಿ ಕಡಿಮೆ ಖರ್ಚಲ್ಲಿ ಆಗ್ತಕ್ಕಂಥ ಕೀಟನಾಶಕ ಅಂತಂದ್ರೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನ 1 ಎಕರೆಗೆ 100 ಗ್ರಾಂ ಬಳಸೋದಕ್ಕೆ ಸಲಹೆ ಕೊಡ್ತೀವಿ. ಅದ್ರ ಜೊತೆಗೆ 1 ಲಘು ಪೋಷಕಾಂಶಗಳನ್ನ ಸೇರಿಸ್ರಿ, ಅಂದ್ರೆ ಜಿಂಕ್, ಮ್ಯಾಂಗನೀಸು, ಐರನ್, ಬೋರಾನ್ ಇರತಕ್ಕಂಥದ್ದು ಎಕರೆಗೆ 1 ಕೆಜಿ ವರ್ಗೂ ಬಳಸಬಹುದು ನಾವು. ಅದು EDT ರೂಪದಲ್ಲಿದ್ರೆ 200 ಗ್ರಾಂ ವರ್ಗೂ ಎಕರೆಗೆ ಆ ಒಂದು ಕೀಟನಾಶಕ ಜೊತೆಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಕೀಟದ ಹತೋಟಿಯನ್ನು ಮಾಡಬಹುದು. ಆಮೇಲೆ ಬೆಳೆಗಳಿಗೆ ನಾವು ಲಘು ಪೋಷಕಾಂಶಗಳನ್ನು ಕೂಡ ಕೊಟ್ಟಂಗಾಗುತ್ತೆ. ಈ ಎರಡು ಕಾರ್ಯಗಳನ್ನು ಮಾಡೋದ್ರಿಂದ 15-20% ನಾವು ಇಳುವರಿಯನ್ನ ಹೆಚ್ಚು ಮಾಡೋದಕ್ಕೆ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ, ನಾವು ಸಮತೋಲನವಾದಂತಹ ಪೋಷಕಾಂಶ ಕೊಟ್ಟಾಗ ಒಂದ್ ವೇಳೆ ಬರಗಾಲ ಬಂದಂತ ಸಂದರ್ಭದಲ್ಲಿ ಬೆಳೆಗೆ ಆ ಒಂದು ಬರಗಾಲವನ್ನು ತಡ್ಕೊಳ್ಳುವಂತ ಶಕ್ತಿ ಕೂಡ ಬರುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ, ಮಳೆ ಜಾಸ್ತಿ ಆಗಿದೆ, ಬಹಳಷ್ಟು ಮೆಕ್ಕೆಜೋಳದ ಬೆಳೆಗಳು ಏನಾಗಿದೆ ನೀರಲ್ಲಿ ನಿಂತಿದ್ದಾವೆ, ಕೆಳಗಿನ ಎಲೆಗಳೆಲ್ಲ ಹಳದಿಯಾಗಿ ಒಣಗಿ ಜೋತ್ ಬಿದ್ದಿದೆ, ಬೆಳೆ ಹೋಗುತ್ತೇನೋ ಅಂತಕ್ಕಂತ ಸಂದರ್ಭ ಇದೆ. ಈಗ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತೇವಾಂಶ ಕಡಿಮೆ ಆಗುತ್ತೆ, ಹೀಟ್ ಆಗುತ್ತೆ ಅಂತೇಳಿ ಯೂರಿಯಾ ಗೊಬ್ಬರವನ್ನ ಯಥೇಚ್ಛವಾಗಿ ಹಾಕೋದನ್ನ ನಾವು ನೋಡಿದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ, ಬೆಳೆಗೆ ತೇವಾಂಶದ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ಗಾಳಿ ಇದ್ರೆ ಮಾತ್ರ ಮಣ್ಣಲ್ಲಿ ಬೆಳೆ ನೀರು ಮತ್ತೆ ಕೊಟ್ಟಂತಹ ಪೋಷಕಾಂಶಗಳನ್ನ ತಗೊಳುತ್ತೆ. ಯಾವಾಗ ಕಂಪ್ಲೀಟ್ ಆಗಿ ತೇವಾಂಶ ಇರುತ್ತೆ ಅಥವಾ ನೀರು ನಿಂತ ವಾತಾವರಣ ಇರುತ್ತೋ ಆ ಟೈಮಲ್ಲಿ ಬೆಳೆ ಯಾವುದೇ ಪೋಷಕಾಂಶಗಳನ್ನ ತಗೊಳ್ಳೋದಿಲ್ಲ. ಆದ್ರಿಂದ ಅಂತ ಟೈಮಲ್ಲಿ ದಯವಿಟ್ಟು ಗೊಬ್ಬರಗಳನ್ನ ಹಾಕೋದು ಬೇಡ, ಬದಲಾಗಿ 1 ಲಘು ಪೋಷಕಾಂಶ ಜೊತೆಗೆ 19-19-19 ಅಂತ ಏನು ಸಾರಜನಕ ರಂಜಕ ಪೊಟ್ಯಾಶ್ ನೀರಿನಲ್ಲಿ ಕರತಕ್ಕಂಥ ಗೊಬ್ಬರ ಸಿಗುತ್ತೆ, ಅದನ್ನ ಸೇರಿಸಿಬಿಟ್ಟು ಸಿಂಪರಣೆ ಮಾಡಿ ಬೆಳೆ ಚೇತರಿಕೆ ಕಾಣುತ್ತೆ. ಅದರಿಂದ ಹರಳು ರೂಪದ ಗೊಬ್ಬರಗಳನ್ನ ನೀರು ನಿಂತಾಗ ಅಥವಾ ತೇವಾಂಶ ಜಾಸ್ತಿ ಇದ್ದಾಗ ಕೊಡೋದು ಬೇಡ ಅಂತ. ಮೆಕ್ಕೆಜೋಳ ಏನಾಗಿದೆ ಅಂತಂದ್ರೆ ಏಕ ಬೆಳೆ ಪದ್ಧತಿಗೆ ಬದಲಾಗಿರ್ತಕ್ಕಂಥ ಬೆಳೆಯಾಗಿದೆ. ಮೊದಲೇನಿರ್ತಿತ್ತು ನಮ್ಮಲ್ಲಿ ಮೆಕ್ಕೆಜೋಳದ ಜೊತೆಗೆ ತೊಗರಿ ಬೆಳೀತಕ್ಕಂಥ ರೂಢಿ ಇತ್ತು. ಇನ್ನು ಕೆಲವರು ಅಲಸಂದೆ ಹಾಕ್ತಿದ್ರು, ಹೆಸರು ಹಾಕ್ತಿದ್ರು, ಅವರೆ ಹಾಕ್ತಿದ್ರು, ಬೇರೆ ಬೇರೆ ಬೆಳೆಗಳನ್ನೆಲ್ಲ ಹಾಕ್ತಕ್ಕಂಥ ಪದ್ಧತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏಕ ಬೆಳೆಗೆ ಬದಲಾಗೋಗಿದೆ. ಇಲ್ಲಿ ನಾವು ಮಾಡ್ಕೋಬೇಕಾದಂತ ಬದಲಾವಣೆ ಏನಿದೆ ಅಂತಂದ್ರೆ, ಭೂಮಿ ಕೂಡ ಒಂದೇ ಬೆಳೆ ಬೆಳೆಯೋದ್ರಿಂದ ಹಾಳಾಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಲ್ಪ ಮಟ್ಟಿಗಾದರೂ ಕೂಡ ನಾವು ಈ ಅಕಡಿ ಬೆಳೆಗಳಂತ ಏನ್ ಕರಿತೀವೋ, ಹೆಸರಾಗಿರ್ಲಿ, ತೊಗರಿ ಆಗಿರ್ಲಿ, ಅಲಸಂದಿ ಆಗಿರ್ಲಿ, ಉದ್ದು ಆಗಿರ್ಲಿ ಅಥವಾ ಅವರೇ ಆಗಿರ್ಲಿ, ಹಾಕುವ ಪದ್ಧತಿಯಿಂದ ಅದು ಎರಡು ರೀತಿಯಿಂದ ಉಪಯೋಗ ಆಗುತ್ತೆ ನಮಗೆ. ಒಂದು, ನಾವು ಏಕ ಬೆಳೆ ಪದ್ಧತಿಯಿಂದ ಬಹು ಬೆಳೆ ಪದ್ಧತಿ ಕಡೆಗೆ ಹೋದಂತೆ ಆಗುತ್ತೆ, ನಮ್ಮ ಮನೆಗೆ ಬೇಕಾದಂತ ಅಕಡಿ ಕಾಳುಗಳನ್ನ ಅಥವಾ ಬೇಳೆ ಕಾಳುಗಳನ್ನ ಬೆಳ್ಕೊಂಡಂಗಾಗುತ್ತೆ. ಮತ್ತೊಂದು ಮುಖ್ಯವಾಗಿ ಏನು ಅಂತಂದ್ರೆ, ಈ ದ್ವಿದಳ ಧಾನ್ಯಗಳೇನಿದೆ ಸಾರಜನಕವನ್ನ ಉತ್ಪತ್ತಿ ಮಾಡಿ ಭೂಮಿಯಲ್ಲಿ ಸ್ಥಿರೀಕರಿಸುತ್ತೆ, ವಾತಾವರಣದಲ್ಲಿರತಕ್ಕಂಥ ಸಾರಜನಕವನ್ನ. ಆ ಸಾರಜನಕ ನಮ್ಮ ಮೆಕ್ಕೆಜೋಳದ ಬೆಳೆಗೂ ಕೂಡ ಸಹಾಯ ಆಗುತ್ತೆ. ಆದ್ರಿಂದ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ನಾವು ಅಕಡಿ ಬೆಳೆಗಳನ್ನ ಬೆಳೆಯೋದಕ್ಕೆ ರೂಢಿಸ್ಕೋಬೇಕಾದಂತ ಅವಶ್ಯಕತೆ ಇದೆ. ಈಗ ಅಕಡಿ ಬೆಳೆಗಳನ್ನ ಬೆಳೆಯೋದ್ರಿಂದ ಏನ್ ಅನುಕೂಲಪ್ಪ ಅಂತಂದ್ರೆ, ಇವತ್ತು ನೀವ್ ಹೇಳಿದ್ರ ಭೂಮಿಯ ಒಂದು ಫಲವತ್ತತೆ ಹೆಚ್ಚುತ್ತೆ ಅಂತ ಹೇಳಿದ್ರ, ಜೊತೆಗೆ ನೀವೊಂದು ಮಾತು ಹೇಳಿದ್ರ ಮೊದ್ಲು, ಹೆಚ್ಚು ಮಳೆ ಬಂದಾಗ ಈ ಒಂದು ಮೆಕ್ಕೆಜೋಳದ ಬೆಳೆಗೆ ರೋಗ ಬಂತು, ಸರಿಯಾದ ಇಳುವರಿ ಬರಲಿಲ್ಲ, ಆಕಸ್ಮಿಕವಾಗಿ ಏನಾದ್ರು ಮಳೆ ಹೋಗಿ ಅದು ಬೆಳೆ ನಷ್ಟ ಆಯ್ತು ಅಂದ್ರೆ, ಈಗ ಅಕಡಿ ಬೆಳೆಯಿಂದಾದ್ರೂ ನಾವು ಅಲ್ಪ ಸ್ವಲ್ಪ ಆದಾಯ ತಗೊಳ್ಬಹುದು. ಖಂಡಿತ, ಈ ವಿಷಯ ಇದೆಯಲ್ಲ ಇದು ಸತ್ಯ. ಇದು ಕೆಲವೊಂದ್ಸಾರಿ ಈ ಬರಗಾಲ ಬಂದಂತ ಪರಿಸ್ಥಿತಿಯಲ್ಲಿ ಮೆಕ್ಕೆಜೋಳದ ಬೆಲೆ ಕಂಪ್ಲೀಟ್ ಫೇಲ್ ಆಗಿರೋ ಉದಾಹರಣೆ ಇದೆ. ಅಂತ ಟೈಮಲ್ಲೂ ಕೂಡ ತೊಗರಿ ನಮಗೆ ಎಕರೆಗೆ ಒಂದೂವರೆ ಚೀಲ ಎರಡು ಚೀಲ ಬಂದಂತ ಉದಾಹರಣೆ ಇದೆ. ಅಂದ್ರೆ ಬಹು ಬೆಳೆ ಪದ್ಧತಿ ಕಡೆ ಹೋದಾಗ ನಮಗೆ ಈ ರಿಸ್ಕ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಅಲ್ಪ ಸ್ವಲ್ಪ ಆದಾಯನೂ ಕೂಡ ಅತಿ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ನಿರೀಕ್ಷೆ ಮಾಡಬಹುದು. ಅದ್ರ ಜೊತೆಗೆ ನಾವು ಈ ಅಕಡಿ ಬೆಳೆಗಳನ್ನು ಹಾಕೋದ್ರಿಂದ ಎಲೆ ಏನು ಉದುರಿ ಬೀಳುತ್ತೋ ಈ ಅಕಡಿ ಬೆಳೆಗಳು, ಅದರಲ್ಲೂ ಕೂಡ ಮುಖ್ಯವಾಗಿ ತೊಗರಿ ಬೆಳೆಯೋದು, ಅದು ಭೂಮಿ ಪರಿಬೆಳೆ ಪದ್ಧತಿಯಿಂದ ಭೂಮಿ ಫಲವತ್ತತೆ ಹೆಚ್ಚಾಗೋದಕ್ಕೂ ಕೂಡ ಒಂದು ಸಹಕಾರಿಯಾಗುತ್ತೆ. ಸರ್, ಈಗ ಇಲ್ಲೇ ತನಕ ಈ ಮೆಕ್ಕೆಜೋಳದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ರೆ, ಈಗ ಇನ್ನೊಂದು ಮುಖ್ಯ ಬೆಳೆಯಾದಂತಹ ಅಡಿಕೆ ಬೆಳೆ ಬಗ್ಗೆ ಮಾತಾಡೋಣ ಸರ್. ಈ ಅಡಿಕೆ ಕೃಷಿ ಬಗ್ಗೆ ಹೇಳಿ ಸರ್, ನಿಮ್ಮ ಸಲಹೆ ಏನು? ಒಂದು ಅಡಿಕೆ ಅಂತಕ್ಕಂಥದ್ದು ಈ ಭಾಗದ ರೈತರಿಗೆ ಆದಾಯ ತರತಕ್ಕಂಥ ಬೆಳೆ, ಅದರಷ್ಟು ಆದಾಯ ತರತಕ್ಕಂಥ ಬೆಳೆ ಯಾವುದೂ ಇಲ್ಲ. ಈ ಆದಾಯ ನೋಡಿದ ಮೇಲೆ ಎಲ್ಲಾ ಭಾಗಕ್ಕೂ ಕೂಡ ಅಡಿಕೆ ಬೆಳೆ ವಿಸ್ತೀರ್ಣ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಈಗ ತಾವು ಹೇಳಿದಾಗೆ ಕೆಲವೊಂದು ಅಂದ್ರೆ ನಾವು ಮೈದಾನ ಪ್ರದೇಶ ಅಥವಾ ಎಲ್ಲಿ ನೀರಾವರಿ ಅನುಕೂಲ ಇಲ್ಲೋ ಅಂತ ಜಾಗದಲ್ಲೂ ಕೂಡ ರೈತರು ಇವತ್ತಿನ ದಿವಸ ಅಡಿಕೆ ಬೆಳೆಯನ್ನ ಯಥೇಚ್ಛವಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ರೈತರು ಚೆನ್ನಾಗಿ ಬೆಳೆದು ಸಮೃದ್ಧಿಯಿಂದ ಇದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಯಾವಾಗ ಬೇಜಾರಾಗುತ್ತೆ ಅಂದ್ರೆ ಒಂದು ವರ್ಷ ಎರಡು ವರ್ಷ ಏನಾದರೂ ಬರಗಾಲ ಬಂದು ತೋಟಗಳೇನಾದ್ರೂ ಹೋದ್ರೆ ಅವತ್ತು ಬಹಳ ಬೇಜಾರಾಗುತ್ತೆ. ಆದ್ರಿಂದ ಎಲ್ಲಾ ರೈತರು ಕೂಡ ಅಡಿಕೆಗೆ ಹೋಗೋದು ಸೂಕ್ತ ಅಲ್ಲ. ಯಾರಿಗೆ ನೀರಿನ ಒಂದು ಲಭ್ಯತೆ ಗ್ಯಾರಂಟಿ ಇರುತ್ತೋ ಅಂತ ರೈತರು ಮಾತ್ರ ಅಡಿಕೆ ಬೆಳೆಗೆ ಹೋಗ್ರಿ, ಇಲ್ಲದೇ ಇದ್ದಂತವ್ರು ಮುಂದೊಂದು ದಿವಸ ಕಷ್ಟ ಬಂದಾಗ ಬೇಜಾರಾಗ್ತೀರಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಈಗ ಅಡಿಕೆ ಬೆಳೆ ಒಂದು ನಿರ್ವಹಣೆ ಬಗ್ಗೆ ಮಾತಾಡಿದ್ರೆ, ಮೊದಲು ಅಡಿಕೆ ಬೆಳೆ ವಿಸ್ತೀರ್ಣ ತುಂಬಾ ಕಡಿಮೆ ಇತ್ತು, ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಕಡಿಮೆ ಇದ್ದವು. ಈಗ ಅಡಿಕೆ ಬೆಳೆಗೆ ಮೊದಲು ಏನ್ ಬರ್ತಿತ್ತು ಅಂತಂದ್ರೆ ಮೈಟ್ಸ್ ಬರ್ತಿತ್ತು, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಕೆಂಪು ಮೈಟ್ಸ್, ರೆಡ್ ಮೈಟ್ಸ್ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ರೆಡ್ ಮೈಟ್ಸ್ ಜೊತೆಗೆ ವೈಟ್ ಮೈಟ್ಸ್, ಬಿಳಿ ಮೈಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಮೊದಲು ಈ ಎರಡು ಮೈಟ್ಸ್ ಕೂಡ ಮಳೆಗಾಲದ ನಂತರ ನಮಗೆ ಕಾಣಿಸ್ತಿತ್ತು, ಬೇಸಿಗೆಯಲ್ಲಿ ಜಾಸ್ತಿ ಕಾಣಿಸ್ತಾ ಇತ್ತು. ಈಗ ಇವತ್ತು ಮಳೆ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ದಿನ ಕೂಡ ಚಿಕ್ಕ ಅಡಿಕೆ ತೋಟಗಳಲ್ಲಿ, ಹೊಸದಾಗಿ ಕಟ್ಟಿರ್ತಕ್ಕಂಥ ತೋಟಗಳಲ್ಲಿ ನಮಗೆ ಮೈಟ್ಸ್ ಕಾಣ್ತಾ ಇದೆ. ಅಂದ್ರೆ ಎಲೆಗಳು ಹಳದಿಯಾಗಿರುತ್ತೆ, ಬೆಳವಣಿಗೆ ಕುಂಠಿತ ಆಗಿರುತ್ತೆ, ರೈತರಿಗೆ ಇದು ಕಂಡುಹಿಡಿಯೋದು ಕೂಡ ಏನು ಕಷ್ಟ ಆಗಲ್ಲ. ಈ ಮೈಟ್ಸ್ ಬರ್ತಾ ಇದೆ, ಈ ಮೈಟ್ಸ್ ನ ನಿರ್ವಹಣೆ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಎಲೆಗಳು ಹಸಿರಾಗಿ ಉಳಿಯೋದಿಲ್ಲ, ಬೆಳವಣಿಗೆ ಚೆನ್ನಾಗಾಗೋದಿಲ್ಲ, ಕಾಂಡ ಕೂಡ ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಹಲವಾರು ಔಷಧಿಗಳಿದಾವೆ, ಆದರೆ ಅತಿ ಚೆನ್ನಾಗಿ ವರ್ಕ್ ಆಗ್ತಕ್ಕಂಥ ಔಷಧಿ ಅಂತಂದ್ರೆ ಎಕ್ಸಿಥೈಜಾಕ್ಸ್ ಅಂತಕ್ಕಂಥ ಒಂದು ಔಷಧಿ. ಅದನ್ನ 1 ಲೀಟರ್ಗೆ 2 ml ಬಳಸಬೇಕು. ಅದರ ಜೊತೆಗೆ ಈ ನೀರಿನಲ್ಲಿ ಕರಗ್ತಕ್ಕಂಥ ಗಂಧಕ, 80% ಗಂಧಕ ಹೊಂದಿರತಕ್ಕಂಥ ಯಾವ್ದಾದ್ರು ಬ್ರ್ಯಾಂಡ್ ಅನ್ನ ನೀವು ತಗೋಬಹುದು, ಅದನ್ನ 2 ಗ್ರಾಂ ಸೇರಿಸಿ ಒಂದು ಅಂಟನ್ನ ಸೇರಿಸಿಬಿಟ್ಟು ನಾವು ಸಿಂಪರಣೆ ಮಾಡೋದ್ರಿಂದ ಈ ಮೈಟ್ಸ್ ಅನ್ನ ನಾವು ನಿವಾರಣೆ ಮಾಡಬಹುದು. ಇದು ಮೊದಲನೇ ಹಂತದಲ್ಲಿ ಬರ್ತಕ್ಕಂಥ ಕೀಟ. ಇನ್ನು ನೆಕ್ಸ್ಟ್ ಹಂತಕ್ಕೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ದೊಡ್ಡದಾದಂತೆಲ್ಲ ಈಗ ಎಲೆಗಳ ಮೇಲೆ ಹಲವಾರು ಜಾತಿಯ ಶಿಲೀಂಧ್ರದಿಂದ ಬರತಕ್ಕಂಥ ಚುಕ್ಕೆಗಳು ಬರ್ತಾ ಇದೆ. ಸೊ ಈ ಶಿಲೀಂಧ್ರದಿಂದ ಬರತಕ್ಕಂಥ ಚುಕ್ಕೆಗಳಿಗೆ ಅದಕ್ಕೆ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ನಾವು ಶಿಲೀಂಧ್ರ ನಾಶಕಗಳನ್ನ ಬಳಸಬೇಕಾಗುತ್ತೆ, ಕಡಿಮೆ ಇದ್ರೆ ಬಳಸೋದು ಬೇಕಾಗಲ್ಲ. ನಾವು ನೋಡ್ಬೇಕು ಈಗ ಬೆಳೆಯಲ್ಲಿ ಹೋದಾಗ ಈ ಎಲೆವರೆಗೆ ಇವತ್ತು ಚುಕ್ಕೆ ರೋಗ ಇದೆ ಅಥವಾ ಶಿಲೀಂಧ್ರದಿಂದ ಬಂದಿರತಕ್ಕಂಥ ರೋಗ ಇದೆ, ಮತ್ತೆ ಒಂದು 15 ದಿವಸ ಬಿಟ್ಟು ನೋಡಿದಾಗ ಹೊಸ ಎಲೆ ಬಂದಿದೆ, ಆ ಎಲೆಗೆ ರೋಗ ಇಲ್ಲ ಅಂದ್ರೆ ಸಹಜವಾಗಿ ಅದು ಕಂಟ್ರೋಲ್ ಅಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕಿದೆ. ಒಂದು ವೇಳೆ ರೋಗ ಜಾಸ್ತಿ ಆಗ್ತಿದ್ದಂತ ಸಂದರ್ಭದಲ್ಲಿ ಮಾತ್ರ ಈ ಎಲೆ ಚುಕ್ಕೆ ರೋಗಕ್ಕೆ ನಿವಾರಣೆ ಮಾಡಬೇಕಾಗುತ್ತೆ. ಅಂತ ಟೈಮಲ್ಲಿ ಸೊ ಹಲವಾರು ಶಿಲೀಂಧ್ರ ನಾಶಕಗಳ ಬಳಕೆಯನ್ನು ಮಾಡಬಹುದು. ಅವುಗಳಲ್ಲಿ ಮುಖ್ಯವಾದಂತವು ಅಂತಂದ್ರೆ ಎಕ್ಸೋಕೋನಜೋಲ್ ಬಳಸಬಹುದು. ಪ್ರೊಪಿಕೋನಜೋಲ್ ಅನ್ನು ಕೂಡ ನಾವು ಈ ಎಲೆ ಚುಕ್ಕೆ ರೋಗದ ನಿವಾರಣೆಗೆ ಬಳಸಬಹುದು. ನೆಕ್ಸ್ಟ್ ಹಂತಕ್ಕೆ ಬಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸಣ್ಣ ಅಡಿಕೆ ತೋಟದಲ್ಲಿ ಸುಮಾರು 3 ವರ್ಷದ ಅಡಿಕೆ ತೋಟಗಳವರೆಗೆ ಒಂದು ದುಂಡಾಣು ಎಲೆ ಪಟ್ಟಿ ರೋಗ ಅಂತ ಜಾಸ್ತಿ ಕಾಣಿಸ್ತಾ ಇದೆ. ಇದು ಹೆಂಗಿರುತ್ತೆ ಅಂತಂದ್ರೆ, ಮೇಲ್ಗಡೆ ಭಾಗ ನೋಡಿದಾಗ ನಮಗೆ ಕಪ್ಪದೊಂದು ಪಟ್ಟಿ ತರ ಕಾಣುತ್ತೆ, ಎಲೆ ಹಿಂಭಾಗ ನೋಡಿದಾಗ ಏನೋ ಎಣ್ಣೆ ಹಚ್ಚಿರೋ ರೀತಿಯಲ್ಲಿ ಹೊಳಿತಾ ಇರುತ್ತೆ. ಅಂದ್ರೆ ಅದು ದುಂಡಾಣುವಿನಿಂದ ಬಂದಿರಂತಹ ಒಂದು ರೋಗ ಅಂತ ನಾವು ಅರ್ಥ ಮಾಡ್ಕೋಬೇಕಿದೆ. ಅಂತ ಒಂದು ಸಂದರ್ಭದಲ್ಲಿ ನಮಗೆ ಯಾವಾಗ ದುಂಡಾಣು ಎಲೆ ಪಟ್ಟಿ ರೋಗ ಕಾಣಿಸುತ್ತೋ, ಯಾರಿಗೆ ಬೋರೋ ದ್ರಾವಣ ತಯಾರು ಮಾಡಿಕೊಂಡು ನೀಟಾಗಿ ಸಿಂಪರಣೆ ಮಾಡೋದಕ್ಕೆ ಬರುತ್ತೆ ಅವರು ಬೋರೋ ದ್ರಾವಣ ತಯಾರು ಮಾಡಿಕೊಂಡು ಸಿಂಪರಣೆ ಮಾಡ್ರಿ, ಯಾರಿಗೆ ಬರೋದಿಲ್ವೋ ಅಂತಹ ರೈತರು ಕಾಪರ್ ಆಕ್ಸಿ ಕ್ಲೋರೈಡ್ 1 ಲೀಟರ್ 2.5 ಗ್ರಾಮ್ ಅದರ ಜೊತೆಗೆ ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ ಇರತಕ್ಕಂಥದ್ದು 1/2 ಗ್ರಾಮ್ ಸೇರಿಸಿ ನೀಟಾಗಿ ಸಿಂಪರಣೆ ಮಾಡಿದ್ರೆ ಆ ರೋಗವನ್ನ ಹತೋಟಿ ಮಾಡಬಹುದು. ಕೆಲವೊಂದ್ಸಾರಿ ಏನಾಗುತ್ತೆ, ಆ ರೋಗನ ಹತೋಟಿ ಮಾಡದೇ ಇದ್ರೆ ಅದು ಸುಳಿ ಎಲೆವರೆಗೂ ಹೋಗಿ ಸುಳಿ ಕೂಡ ಕೊಳತೋಗ್ತಕ್ಕಂಥ ಸಂಭವ ಇರುತ್ತೆ. ಚಿಕ್ಕ ಗಿಡಗಳಲ್ಲಿ ಬರ್ತಕ್ಕಂಥ ಮತ್ತೊಂದು ಸಮಸ್ಯೆ ಅಂತಂದ್ರೆ ಸುಳಿ ಕೊಳೆ ರೋಗ. ಸುಳಿ ಕೊಳೆ ರೋಗ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಇದಕ್ಕೂ ಕೂಡ ನಾವು 1% ಬೋರೋ ದ್ರಾವಣವನ್ನು ಸಿಂಪರಣೆ ಮಾಡೋದ್ರ ಮೂಲಕ ನಿವಾರಣೆ ಮಾಡಬಹುದು. ಅದರ ಜೊತೆಗೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಎರಡನ್ನೂ ಹೊಂದಿರತಕ್ಕಂಥ ಶಿಲೀಂಧ್ರನಾಶಕ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನು ಕೂಡ 1 ಲೀಟರ್ಗೆ 2.5 ಗ್ರಾಮ್ ಬೆರೆಸಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನ ಅಂದ್ರೆ ಸುಳಿ ಕೊಳೆ ರೋಗವನ್ನ ನಾವು ನಿರ್ವಹಣೆ ಮಾಡಬಹುದು. ಇನ್ನು ಮುಂದಿನ ಹಂತ ಬಂದಾಗ ಹೊಂಬಾಳೆ. ಹೊಂಬಾಳೆಯಲ್ಲಿ 2 ರೀತಿ ಸಮಸ್ಯೆ ಬರುತ್ತೆ. ಅರಳು ದುರುತ್ತೆ ಅಂತ ಬಹಳ ರೈತರು ಹೇಳ್ತಾರೆ, ಅರಳು ಯಾಕೆ ಉದುರಿದೆ ಅಂತ ನಾವು ನೋಡಲ್ಲ. ಈ ಹರಳು ಬರೋದಕ್ಕೆ ಕಾರಣಗಳು 3. ಒಂದು ಕೀಟ ಇರುತ್ತೆ, ಹೊಂಬಾಳೆ ತಿಂತಕ್ಕಂಥ ಕೀಟ. ಎರಡನೇದು ಹೊಂಬಾಳೆ ಸ್ವರ್ಗು ರೋಗ ಇರುತ್ತೆ. ಮೂರನೇದಾಗಿ ಪೋಷಕಾಂಶಗಳ ಅಸಮತೋಲನ ಇರುತ್ತೆ. ಈಗ ನಾವು ಕೀಟ ಮತ್ತೆ ರೋಗದ ಬಗ್ಗೆ ಮಾತಾಡೋಣ. ಸೊ ಈ ಹೊಂಬಾಳೆ ತಿಂತಕ್ಕಂಥ ಹುಳು ಏನ್ ಮಾಡುತ್ತೆ, ಹೊಂಬಾಳೆಯಲ್ಲಿರ್ತಕ್ಕಂಥ ಕಡ್ಡಿಗಳನ್ನು ತಿನ್ನುತ್ತೆ. ಯಾವಾಗ ಅದು ಹರಳು ಕೆಳಭಾಗಕ್ಕೆ ಬಂದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೋ ಆಗ ಅರಳು ಉದುರುತ್ತೆ. ಅದೇ ರೀತಿ ಹೊಂಬಾಳೆ ಸ್ವರ್ಗು ರೋಗ ಏನ್ ಮಾಡುತ್ತೆ, ತುದಿಯಿಂದ ಕಪ್ಪಾಗ್ತಾ ಬರುತ್ತೆ ಹೊಂಬಾಳೆ. ಕೆಳಗಡೆ ಬಂದಂತೆ ಹರಳು ಕೆಳಭಾಗ ಕೂಡ ಕಪ್ಪಾದಾಗ ಅದಕ್ಕೆ ಸಪೋರ್ಟ್ ಇರಲಾರದೆ ಅರಳು ಉದುರಿ ಬೀಳುತ್ತೆ. ಸೊ ಇವೆರಡು ಸಮಸ್ಯೆ ಇದ್ದಾಗ ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ, ಒಂದು ಸಿಂಪರಣೆ ನಾವು ಹೊಂಬಾಳೆಗೆ ಮಾಡಬೇಕಾಗುತ್ತೆ. ಇದು ಮಾಡಬೇಕಾದಂತಹ ಟೈಮ್ ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ನವೆಂಬರ್ ಕೊನೆ ಭಾಗದಲ್ಲಿ ಹೊಂಬಾಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ ಅಲ್ಲಿ ಹೆಚ್ಚು ಕಡಿಮೆ ಪ್ರತಿ ಗಿಡದಲ್ಲೂ ಕೂಡ ಒಂದೊಂದು ಹೊಂಬಾಳೆ ಕಾಣಿಸುತ್ತೆ. ಅಂತ ಟೈಮಲ್ಲೇ ನಮಗೆ ಪ್ರಾರಂಭದ ಲಕ್ಷಣ ಇದ್ದಾಗ ಸ್ಪ್ರೇ ಮಾಡಿದ್ರೆ ಹೊಂಬಾಳೆಗೆ ಈ ಎರಡು ಸಮಸ್ಯೆಗಳನ್ನು ನಾವು ಕಂಟ್ರೋಲ್ ಅಲ್ಲಿ ಇಡಬಹುದು. ಆ ಒಂದು ಸಿಂಪರಣೆ ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ, ಶಿಲೀಂಧ್ರನಾಶಕ ಕ್ಯಾಪ್ಟನ್ ಮತ್ತೆ ಹೆಕ್ಸೋಕೋನಜೋಲ್ ಹೊಂದಿರತಕ್ಕಂಥ ಶಿಲೀಂಧ್ರನಾಶಕ 2 ಗ್ರಾಮ್ 1 ಲೀಟರ್ಗೆ ಜೊತೆಗೆ ಲ್ಯಾಂಡಾ ಅಂತ ಏನ್ ಬರುತ್ತೆ, ಲ್ಯಾಂಡಾ ಸೈಲೋತ್ರಿನ್ ಅಂತ 5% ಇರತಕ್ಕಂಥದ್ದು, ಅದನ್ನ 1 ml ಅನ್ನು ಸೇರಿಸಿ ನಾವು ಹೊಂಬಾಳೆ ಸಿಂಪರಣೆ ಮಾಡೋದ್ರಿಂದ ಇವೆರಡು ಸಮಸ್ಯೆಗಳನ್ನ ತಡೀಬಹುದು. ಇನ್ನ ಪೋಷಕಾಂಶಗಳ ಏನು ಕೊರತೆನೂ ಆಗುತ್ತೆ, ಪೋಷಕಾಂಶಗಳ ಅಸಮತೋಲನದಿಂದ ಕೂಡ ಹರಳುದಿರೋದನ್ನ ನಾವು ನೋಡ್ತೀವಿ. ಈಗ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಎಲ್ಲಾ ಸಿಕ್ತಕ್ಕಂತ ಗೊಬ್ಬರಗಳನ್ನ ತಗೊಂಡ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾರೆ. ಒಂದು ಅರ್ಥ ಮಾಡ್ಕೊಳ, ಯಾವಾಗಲೂ ಅಡಿಕೆ ಬೆಳೆಗೆ ಮುಖ್ಯ ಪೋಷಕಾಂಶಗಳಾದಂತ ಪೋಷಕಾಂಶಗಳೇನಿದಾವೆ, ಜಿಂಕು, ಮ್ಯಾಂಗನೀಸು, ಐರನ್, ಬೋರಾನ್, ಉಳಿದಂತಹ ಅಂದ್ರೆ ಮೆಗ್ನೀಷಿಯಂ ಸೇರುತ್ತೆ ಅದರಲ್ಲಿ, ಅವೆಲ್ಲವೂ ಸಲ್ಫೇಟ್ ರೂಪದಲ್ಲಿರತಕ್ಕಂಥವಾಗಿರ್ತವೆ ಲಘು ಪೋಷಕಾಂಶಗಳು. ಅವುಗಳನ್ನ ಇನ್ನೊಂದು ಭಾಗಕ್ಕೆ ಕೊಡಬೇಕು, ಯಾಕೆಂದ್ರೆ ಹೊಂದಾಣಿಕೆ ಆಗೋದಲ್ಲ. ಈಗ ರಂಜಕ ಮತ್ತೆ ಜಿಂಕೆಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಹಾಕೋದು ಈಸಿ ಆಗುತ್ತೆ ಅಂತೇಳಿ ಎಲ್ಲವನ್ನ ಮಿಕ್ಸ್ ಮಾಡಿ ಹಾಕ್ತೀವಿ. ಇವೆರಡನ್ನ ಸಪರೇಟ್ ಆಗಿ ಕೊಡೋದ್ರಿಂದ ಒಂದೇ ಗಿಡಕ್ಕೆ 2 ಭಾಗದಲ್ಲಿ, ಎಡಗಡೆ ಒಂದು ಗೊಬ್ಬರ, ಬಲಗಡೆ ಒಂದು ಗೊಬ್ಬರ ಕೊಡೋದ್ರಿಂದ ಬೆಳೆ ಗೊಬ್ಬರಗಳನ್ನ ಅಥವಾ ಪೋಷಕಾಂಶಗಳನ್ನ ಚೆನ್ನಾಗಿ ತಗೊಂಡು ಇಳುವರಿ ಕೊಡುತ್ತೆ. ಒಳ್ಳೇದು ಸರ್. ಇಲ್ಲ ತನಕ ನಮ್ಮ ರೈತರು ಅಂದ್ರೆ ಈ ಒಂದು ಮೆಕ್ಕೆಜೋಳ, ಭತ್ತ ಹಾಗೂ ಈ ಒಂದು ಅಡಿಕೆ ಬೆಳೆಯಲ್ಲಿ ಯಾವ ರೀತಿಯಾದಂತ ಒಂದು ಕೃಷಿ ವಿಧಾನಗಳನ್ನ ಅಳವಡಿಸಿಕೊಂಡು ಬೆಳೆದರೆ ಉತ್ತಮವಾದ ಒಂದು ಬೆಳೆಯನ್ನ ಬೆಳೆಯಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಲಹೆಯನ್ನ ನೀಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ಭತ್ತ, ಮೆಕ್ಕೆಜೋಳ ಹಾಗೂ ಅಡಿಕೆ ಕೃಷಿಯಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ದಾವಣಗೆರೆ ತಾಲೂಕು ಶಾಮನೂರಿನ ಕೃಷಿ ಸಲಹೆಗಾರ ನಾಗನಗೌಡ ಮಕಾಸಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ರೈತ ಮಿತ್ರರೇ ಗಮನಿಸಿ, ಚಿತ್ರದುರ್ಗ ಜಿಲ್ಲೆಯ 2022ರ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ರೈತರು ಬೆಳೆ ವಿಮೆಗೆ ನೋಂದಾಯಿಸಿರುತ್ತಾರೆ. ದಿನಾಂಕ 2/8/2022 ಮತ್ತು 3/8/2022 ಚಿತ್ರದುರ್ಗ ಜಿಲ್ಲೆಯ ಕೆಲವು ತಾಲೂಕು ಹೋಬಳಿ ವ್ಯಾಪ್ತಿಯಲ್ಲಿ ಸಂಜೆ ಮತ್ತು ಮುಂಜಾನೆ ಮಳೆಯಾಗಿದ್ದು ಇದೇ ವೇಳೆ ಮುಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳು ಬೆಳೆಯುವ ಹಂತದಲ್ಲಿದ್ದು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಚ್ಚಿನ ನೀರು ಮುಳುಗಡೆಯಿಂದ ಬೆಳೆ ನಷ್ಟ ಉಂಟಾಗುವ ಸಂಭವವಿರುತ್ತದೆ. ಆದ್ದರಿಂದ ಬೆಳೆ ವಿಮೆ ಮಾಡಿಸಿರುವ ರೈತರು ಈ ಬಗ್ಗೆ ನೇರವಾಗಿ ಪಿಎಂಎಫ್ಬಿವೈ ಅನುಷ್ಠಾನಗೊಳಿಸುತ್ತಿರುವ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ ವಿಮಾ ಕಂಪನಿ ಕಚೇರಿಗಳನ್ನು ಸಂಪರ್ಕಿಸಲು ಕೋರಿದೆ ಅಥವಾ ಟೋಲ್ ಫ್ರೀ ಸಂಖ್ಯೆ 1800